ಜೊತೆಗೆ ನಾಳೆ ರಾಷ್ಟಪತಿ ದ್ರೌಪದಿ ಮುರ್ಮು ಭೇಟಿ. ರಾಜ್ಯದ ಬಗ್ಗೆ ಕೇಂದ್ರ ಸರ್ಕಾರದ ತಾರತಮ್ಯ ನೀತಿ ವಿರುದ್ದ ಸಚಿವ ಪ್ರಿಯಾಂಕ್ ಖರ್ಗೆ ಅಸಮಾಧಾನ. ರೈತರ ಸಮಸ್ಯೆಗಳಿಗೆ ಪರಿಹಾರ ನೀಡುವಲ್ಲಿ ಬೆಳಗಾವಿ ಅಧಿವೇಶನ ವಿಫಲ, ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಆರೋಪ. ಬೆಂಗಳೂರಿನಲ್ಲಿಂದು ಅಖಿಲ ಕರ್ನಾಟಕ ದೃಷ್ಟಿ ವಿಶೇಷ ಚೇತನರ ದ್ವಿತೀಯ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ವಿದ್ಯುಕ್ತ ಚಾಲನೆ. ನಾಳೆ ಮನ್ ಕಿ ಬಾತ್ ನೂರ 129ನೇ ಆವೃತ್ತಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಭಾರತೀಯ ಜನತೆಯನ್ನು ಉದ್ದೇಶಿಸಿ ಭಾಷಣ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತ ಪ್ರಸಾರ 7:35ಕ್ಕೆ. ಆಕಾಶವಾಣಿ ಕಾರವಾರ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಕಾರವಾರ. ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕಿಸಾನವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ನಮ್ಮೆಲ್ಲ ರೈತ ಬಾಂಧವರಿಗೆ ಕಿಸಾನ್ವಾಣಿ ಕಾರ್ಯಕ್ರಮದಲ್ಲಿ ಪ್ರೀತಿಯ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಸಾವಯವ ಮಿಶ್ರ ಕೃಷಿ ಅನುಭವ, ಈ ಕುರಿತು ಮುನ್ಗೋಡದ ಸಚಿನ್ ಕೃಷ್ಣ ಹೊನ್ನಾವರ್ ಅವರೊಂದಿಗೆ ಸಂದರ್ಶನ. ಸಚಿನ್ ಕೃಷ್ಣ ಹೊನ್ನಾವರ್ ಅವರು, ನಮಸ್ಕಾರ. ನಮಸ್ಕಾರ. ಕೃಷಿಯಲ್ಲಿ ಉತ್ತಮವಾದಂತಹ ಒಂದು ಫಸಲನ್ನು ಪಡಿಬೇಕಿದ್ರೆ ಬಿತ್ತನೆ ಬೀಜದ ಆಯ್ಕೆಯ ಬಗ್ಗೆಯೂ ಕೂಡ ಹೆಚ್ಚಿನ ಒಂದು ಗಮನವನ್ನು ಕೊಡಬೇಕಾಗ್ತದೆ. ಜೊತೆಗೆ ಇವತ್ತಿನ ಒಂದು ಒಳ್ಳೆಯ ಗಿಡವನ್ನು ನಾವು ಪಾಲನೆ ಮಾಡಿದರೆ ಒಳ್ಳೆಯ ಫಸಲನ್ನು ಪಡಿಬಹುದು ಅಂತ ಹೇಳಿ. ಈ ಬಿತ್ತನೆ ಬೀಜದ ಆಯ್ಕೆ ಮತ್ತು ನರ್ಸರಿಯ ನಿರ್ವಹಣೆ ಅಂದರೆ ಏನು, ಅದರ ಒಂದು ಪ್ರಾಮುಖ್ಯತೆ ಏನು? ಬಿತ್ತನೆ ಬೀಜ ಅಂದರೆ ಸರ್, ಅಡಿಕೆಯಲ್ಲಿ ಇವಾಗ ಹಳೆ ತೋಟಗಳಿರುತ್ತೆ. ಹಳೆ ತೋಟದಲ್ಲಿ ಎಲ್ಲ ಗಿಡಗಳು ಬರಲ್ಲ. ಒಂದು ಈಗ ಅಡಿಕೆ ಗಿಡ ಫಸ್ಟು ಅದು ಗೊನೆ ಮಿನಿಮಮ್ ಒಂದು 4 ಗೊನೆ ಬರಬೇಕು ಒಂದು ಮರದಲ್ಲಿ. ಹಾಂ, ಪ್ರತಿ ವರ್ಷನೂ ಬರಬೇಕು. ಅದಕ್ಕೆ ಏಜ್ 25-40 ಆಗಿರಬೇಕು. 10-15 ವರ್ಷದೆಲ್ಲ ಬರೋದಿಲ್ಲ. ಆಮೇಲೆ ಅಡಿಕೆನೂ ಅದು ನಾವು ನೋಡಿದಾಗ ಅದರೊಳಗಡೆ ಅದು ಕಟ್ ಮಾಡಿ ನೋಡ್ತಾರೆ. ಕೊನೆಗೌಡರು ಅಂತ ಇರ್ತಾರೆ, ಅವರು ಅದೇ ಕೆಲಸ ಮಾಡ್ತಾ ಇರ್ತಾರೆ. ಅವ್ರಿಗೆ ಗೊತ್ತಿರುತ್ತೆ ಅದು ವರ್ಷ ಈ ಗಿಡದಲ್ಲಿ ಇದು ಕೊನೆ ಬರುತ್ತೆ ಅಡಿಕೆ ಸಸಿ ಮಾಡಲಿಕ್ಕೆ ಉತ್ತಮ ಅಂತ. ಮತ್ತೆ ಅಡಿಕೆ ಗಿಡದಲ್ಲಿ ಅಡಿಕೆ ಗಣ್ಣು ಬರುತ್ತೆ, ಆ ಗಣ್ಣು ಹತ್ತಿರ ಇರಬೇಕು. ಕಿರಿಗಣ್ಣು ಇದ್ರೆ ಉತ್ತಮ ಅಂತೇಳಿ. ಮತ್ತೆ ಕೊನೆನೂ 4 ಕೊನೆ ಪ್ರತಿ ವರ್ಷನೂ ಬರಬೇಕು, ವರ್ಷನೂ ಫಸಲು ಬರಬೇಕು ಅದು. ಆಮೇಲೆ ಆ ಅಡಿಕೆ ಗಿಡದಲ್ಲಿ ಆ ಅಡಿಕೆ ವೇಟ್ ಬರಬೇಕು, ಆದಾಗ ಅದು ಒಂದು ಸಸಿ ಮಾಡ್ಲಿಕ್ಕೆ ಉತ್ತಮ ಅಂತೇಳಿ ಅನ್ಕೋ. ಈ ಒಂದು ಗೊನೆಯಲ್ಲಿ ಹಣ್ಣಾಡದ ಅಡಿಕೆಯನ್ನು ನೀವು ಕೊಯ್ತೀರಿ, ಈ ಗೊನೆಯಲ್ಲಿರುವಂತಹ ಎಲ್ಲ ಕಾಯಿಗಳನ್ನು ಕೂಡ ಬಿತ್ತನೆಗಾಗಿ ಬಳಕೆ ಮಾಡಬಹುದು ಅಥವಾ ಅದರಲ್ಲಿ ಆಯ್ಕೆ ಅಂತ ಇದೆಯಾ? ಆಲ್ಮೋಸ್ಟ್ ಅದರಲ್ಲಿ ಎಲ್ಲ ಬರುತ್ತೆ ಸರ್, ಅಂತ ಏನು ಇದಿರಲ್ಲ. ಅಂತ ಕೊನೆಗೆ ಚಾಯ್ಸ್ ಮಾಡ್ತೀವಿ ನಾವು, ಅದರಲ್ಲಿ ಅದನ್ನು ಬಿತ್ತನೆಗೆ ಇಟ್ಕೋಬಹುದು. ಅದರಲ್ಲೆಲ್ಲ ಒಂದೆರಡು ಸ್ವಲ್ಪ ಇದಾಗಬಹುದು ಡ್ಯಾಮೇಜ್, ಅದನ್ನ ನಾವು ಬಿತ್ತನೆ ಮಾಡಿ ಅದನ್ನ ಇಟ್ಟಾವಾಗ ಅಲ್ಲಿ ಮೊಳಕೆ ಒಡಿದೆ ಇದ್ರೆ ಅದು ಹೋಗುತ್ತೆ. ಪ್ರತಿಯೊಂದು ಇವಾಗ ಯಾವ ಅಡಿಕೆ ಹಾಕಿದ್ರು ಮೊಳಕೆ ಬರುತ್ತೆ, ಆದ್ರೆ ನಮ್ಗೇನು ಚಾಯ್ಸ್, ನಮ್ಗೆ ಗೊತ್ತಿರುತ್ತೆ ಇದೇ ಗಿಡದಿಂದನೇ ನಾವು ಸಸಿ ಮಾಡಬೇಕು ಅಂತ. ಅಂತದನ್ನ ನಾವು ಹಾಕಿದಾಗ ಮೊಳಕೆ ಬರುತ್ತೆ, ಅದನ್ನ ಮೊಳಕೆ ಕಟ್ಟಿ ಆನಂತರ ಒಂದು ಕವರ್ ಅಲ್ಲಿ ಹಾಕಿ ಸಸಿ ಮಾಡಿಕೊಂಡು ಅದನ್ನ 6 ತಿಂಗಳು ನೀರು ಹಾಕಿ ಅದನ್ನ ಸುಮಾರು 1-1.5 ಫುಟ್ ಬರೋ ತನ ಇಟ್ಕೊಂಡು ಆಮೇಲೆ ನಾಟಿ ಮಾಡ್ತೀವಿ. ಈಗ ಒಂದು ಫಸಲು ಅಂದ್ರೆ 2-3 ಕೊಯ್ಲು ಅಂತ ಇರ್ತದೆ. ಮಧ್ಯದ ಕೊಯ್ಲಿನ ಅಡಿಕೆಯನ್ನ ನಾವು ಬಿತ್ತನೆಗೆ ಬಳಕೆ ಮಾಡಬೇಕು ಅಂತ ಹೇಳ್ತೀವಿ, ನೀವು ಅದನ್ನ ಪಾಲಿಸ್ತೀರಾ? ಹಾ ಸರ್, ಮಧ್ಯದ ಕೊಯ್ಲನ್ನೇ ತಗೊಳ್ತೀವಿ ನಾವು. ಯಾಕೆ ಅದು? ಯಾಕೆಂದ್ರೆ ಫಸ್ಟಿಗೆ ಅದರದ್ದು ಅಷ್ಟು ಬೀಜದಲ್ಲಿ ಅಷ್ಟು ಉತ್ತಮ ಇರೋದಿಲ್ಲ, ಇರುತ್ತೆ ಆದ್ರೆ ನಮ್ಗೆ ಅದು ಒಂದು ಖಾತ್ರಿ ಆಗ್ಬೇಕಲ್ಲ, ಅದಕ್ಕೆ ಅದನ್ನ ಇಟ್ಕೊಳ್ಳಲ್ಲ ನಾವು. ಅದಕ್ಕೆ ಅದನ್ನ ಸೆಕೆಂಡ್ ಕೊಯ್ಲು ಬರತ್ತಲ್ಲ ಅದನ್ನ ತೆಗೆದಿಟ್ಕೊಂಡು ಅದನ್ನ ಮೊಳಕೆ ಕಟ್ಟಿ, ಅದರ ಪ್ರೊಸೀಜರ್ ಏನಿದೆ ಆ ಪ್ರಕಾರ ಅದನ್ನ ಸ್ವಲ್ಪ ಹೇಳಿ. ಮೊಳಕೆ ಕಟ್ಟೋದು ಅಂದ್ರೆ ಏನು? ಮೊಳಕೆ ಕಟ್ಟೋದು ಏನಿಲ್ಲ ಸರ್, ಅದನ್ನ ಅಡಿಕೆ ತಗೊಂಡ್ ಬಂದು ನೀರಲ್ಲಿ ಹಾಕಿ ಕೊಳಿಸ್ತೀವಿ. ಸ್ವಲ್ಪ ಒಂದು ತಿಂಗಳು ಗಟ್ಲೆ, ತಿಂಗಳು ಇಲ್ಲ ಒಂದ್ ಸ್ವಲ್ಪ ದಿನ ಅದನ್ನ ನೀರಲ್ಲಿ ಹಾಕ್ತಿವಿ. ನೀರು ಎಳ್ಕೋಬೇಕು. ನೀರು ಎಳ್ಕೊಂಡ ತಕ್ಷಣ ಅದನ್ನೇನ್ ಮಾಡ್ತೀವಿ, ಹೊರಗಡೆ ತೆಗೆದು ಸ್ವಲ್ಪ ಮತ್ತೆ ಒಂಥರ ಬಾಡಿಸ್ಬೇಕು. ಅದು ಅಡಿಕೆ ಬಾಡಿದ ತಕ್ಷಣ ಅದು ತೆಗೆದು ಮತ್ತೆ ಮಡಿ ತರ ಮಾಡ್ತೀವಿ ಅಡಿಕೆ ಹಾಕ್ಲಿಕ್ಕೆ. ಮಣ್ಣಿಂದ ಮಡೆ ಮಾಡಿ ಮಡೆಯಲ್ಲೇ ನಾವು ಹಿಂಗೆ ಇಡ್ತಾ ಹೋಗ್ತೀವಿ. ಇಟ್ಬಿಟ್ಟು ಅದ್ರ ಮೇಲೆ ಮೊಳಕೆ ಮೇಲೆ ಅದು ಕಣ್ಣಿರುತ್ತಲ್ಲ ಅದ್ರ ಮೇಲೆ ಇಟ್ಟು ಅದನ್ನ ಸುತ್ತಲೂ ನಾವೆಷ್ಟು ಮಡೆ ಮಾಡಿರ್ತೀವಲ್ಲ ಅದು ಒಂದ್ರ ತಾಗಿ ಒಂದ್ ಹಿಂಗೆ ಸಾಲ್ಕೆ ಇಡ್ತಾ ಹೋಗ್ತಿವಿ. ನಮ್ಗೆ ಅಂದಾಜ್ ಎಷ್ಟು ಇಟ್ಟಿದ್ದೇವೆ ಅಂತ ನಮ್ಗೆ ಗೊತ್ತಿರಬೇಕು. ಅಂದ್ರೆ ಮೊಳಕೆ ಬಂದ ತಕ್ಷಣ ಎತ್ ಬಂತೋ ಇಲ್ಲೋ ಗೊತ್ತಾಗ್ಬೇಕು. ಆನಂತರ ಅದ್ರ ಮೇಲೆ ಎರೆಹುಳ ಗೊಬ್ಬರ, ಶಗ್ನಿ ಗೊಬ್ಬರ ಅದನ್ನೆಲ್ಲ ಹಾಕಿ ಪೌಡರ್ ಮಾಡಿ ಇಟ್ಕೊಂಡು ಅದನ್ನ ಹಾಕಿ ಸ್ವಲ್ಪ ಮಣ್ಣು ಹಾಕಿ ಮೇಲ್ಗಡೆ ಹೊದ್ಕೆ ಮಾಡ್ತೀವಿ. ಈ ಅಡಿಕೆ ಸೋಗೆ ಇರುತ್ತಲ್ಲ ಅದು ಇಲ್ಲಾದ್ರೆ ತೆಂಗಿನ ಸೋಗೆ ಅದನ್ನ ಸೋಗೆ ಹಾಕಿ ಮುಚ್ತೀವಿ. ಆಮೇಲೆ ಎರಡು ದಿವಸಕ್ಕೆ ಒಂದ್ಸರಿ ಹಿಂಗೆ ನೀರು ಸ್ಪ್ರೇ ಮಾಡ್ತೀವಿ, ಇಲ್ಲಾಂದ್ರೆ ಅದಕ್ಕೊಂದು ಸಣ್ಣ ಜಟ್ಟು ತರ ಮಾಡಿ ಅದು ಕಂಟಿನ್ಯೂ ಎರಡು ದಿವಸಕ್ಕೊಂದು ಅದು ತಂಪಿರ್ಬೇಕು. ಅದು ಆಮೇಲೆ ಒಂದು 45 ದಿವಸದೊಳಗೆ ಅದು ಸಸಿ ಬರುತ್ತೆ, ಮೊಳಕೆ ಬರುತ್ತೆ. ಮೊಳಕೆ ಬಂದ ತಕ್ಷಣ ಅದನ್ನ ನಾವು ಈ ಕವರ್ ಬರುತ್ತೆ, 1 kg ಕವರ್, 2 kg ಕವರ್ ಅಂತ ಆ ತರ ಕವರ್ ತಗೊಬಂದು ನಾವೀಗ ಸಸಿ ಮಾಡ್ಬೇಕಾದ್ರೆ ಉತ್ತಮವಾದ ಮಣ್ಣೆ ಹಾಕ್ಬೇಕು ಯಾವಾಗ್ಲೂ. ಮಣ್ಣು ಆಮೇಲೆ ಈ ಕೆಂಪು ಮಣ್ಣು, ಕಪ್ಪು ಮಣ್ಣು, ಆಮೇಲೆ ಶಗ್ನಿ, ಆಮೇಲೆ ಎರೆಹುಳ ಗೊಬ್ಬರ ಅದನ್ನೆಲ್ಲ ಮಿಕ್ಸ್ ಮಾಡಿ ಆ ಕವರ್ ಅಲ್ಲಿ ತುಂಬಿ ಆ ಸಸಿ ಇಟ್ಟು ಮೇಲ್ಗಡೆ ಸ್ವಲ್ಪ ಕವರ್ ಹಾಕಿ ಮಣ್ಣು ಇನ್ನೊಂದು ಸ್ವಲ್ಪ ಫುಲ್ ಹಾಕಿ ಅದನ್ನ ಇಡ್ತೀವಿ. ನಂತರ ಮತ್ತೆ ಅದಕ್ಕೆ ಒಂದು 6 ತಿಂಗಳಷ್ಟು ನೀರು ಕೊಟ್ಟು 1 ವರ್ಷ ಆದರೂ ಮಿನಿಮಮ್ ಇಟ್ಟರೆ ಒಳ್ಳೇದು. ಆಕ್ಚುಲಿ 6 ತಿಂಗಳ ಸಸಿ ಹಚ್ಚಿದ್ರೆ ಒಳ್ಳೇದು, ಆದ್ರೆ ನಮ್ಮಲ್ಲೆಲ್ಲ ಸ್ವಲ್ಪ ಮಳೆ ಜಾಸ್ತಿ ಆಗೋದಕ್ಕೆ ಸ್ವಲ್ಪ ಸಣ್ಣದ ಹಚ್ಚಿಬಿಟ್ರೆ ನಮ್ಗೆ ಏನಾಗುತ್ತೆ ಮಳೆಗಾಲದಲ್ಲಿ ಜಾಸ್ತಿ ನೀರು ಆಗ್ಬಿಡುತ್ತೆ. ಹಂಗಾಗಿ ಸಸಿಗಳು ಸ್ವಲ್ಪ ನೀರಿನ ಬೇಸಿಗೆಯಲ್ಲಿ ನೀರಿನ ಕೊರತೆ ನಮ್ಗೆ ಸ್ವಲ್ಪ, ನಮ್ಮ ಸೈಡು ಅರೆ ಮಲೆನಾಡು ನಮ್ದು ಬೇಸಿಗೆಯಲ್ಲಿ ನೀರಿನ ಕೊರತೆ. ಅದಕ್ಕೋಸ್ಕರ ನಾವೇನ್ ಮಾಡ್ತೀವಿ ಅಂದ್ರೆ ಸ್ವಲ್ಪ ದೊಡ್ಡದೆ ಸಸಿ 1 ವರ್ಷ 1.5 ವರ್ಷ ಒಂದು ನೀರು ಅಂತೀವಿ ಅದಕ್ಕೆ, ಆ ತರ ಅದನ್ನ ತಗೊಂಡು ನಾಟಿ ಮಾಡ್ತೀವಿ ಜೂನ್ ಅಲ್ಲಿ. ಈ ಒಂದು ನೀರಿನ ಗಿಡವನ್ನ ನೀವು ಆಯ್ಕೆ ಮಾಡ್ಕೊಂಡು ನಾಟಿ ಮಾಡ್ತೀರಿ, ನಾಟಿ ಮಾಡುವ ಸಂದರ್ಭದಲ್ಲಿ ಏನೇನು ಮುನ್ನೆಚ್ಚರಿಕೆ ಕ್ರಮವನ್ನು ಅನುಸರಿಸಬೇಕು? ಗಿಡಗಳಿಗೆ ಏನು ನಾವು 2x2 ಗುಂಡಿ ತೆಗಿತೀವಿ ಸರ್. ಗುಂಡಿ ತೆಗೆದ್ಬಿಟ್ಟು ಅದಕ್ಕೆ ಇವಾಗ ಫಸ್ಟ್ ಹಚ್ಚೋಕ್ಕಿಂತ ಮುಂಚೆ ಸುಣ್ಣ ಹಂಗ ಹರಡ್ತೀವಿ. ಹರಡ್ಬಿಟ್ಟು ಒಂದು ಆಮೇಲೆ ಒಂದ್ ತಿಂಗಳು ಅದನ್ನ ಬಿಡ್ತೀವಿ. ಅದಕ್ಕೆ ಅದ್ರ ಜೊತೆ ಶಗ್ನಿ ಗೊಬ್ಬರನ ಹಾಕ್ತೀವಿ. ಶಗ್ನಿ ಗೊಬ್ಬರ ಏನ್ ಮಾಡ್ಬೇಕು, ತಂದು ಇಮಿಡಿಯೇಟ್ ಹಂಗೆ ತಂದ್ಬಿಟ್ಟು ಹಾಕ್ಬಾರ್ದು, ಯಾಕಂದ್ರೆ ಅದರಲ್ಲಿ ಕಾವಿರುತ್ತೆ. ಕಾವಿದ್ದಾವಾಗ ಏನಾಗುತ್ತೆ, ಈ ಗಿಡಗಳ ತಂದು ನಾವು ಇಟ್ಬಿಟ್ರೆ ಆ ಬೇರು ಸುಟ್ಟೋಗೋ ಚಾನ್ಸ್ ಇರುತ್ತೆ, ತಕ್ಷಣ ಅದು ಬೇರೆ ತಗೊಳ್ಳೋಲ್ಲ. ಆಕ್ಚುಲಿ ಹೀಟ್ ಇದ್ದಷ್ಟು ಬೆಸ್ಟ್, ಆದ್ರೆ ಅದು ಶಗ್ನಿ ಗೊಬ್ಬರ ಅಷ್ಟು ಎಷ್ಟು ಒಳ್ಳೇದೋ ಅಷ್ಟು ಹೀಟ್. ಅದನ್ನ ಸ್ವಲ್ಪ ಇಟ್ಬಿಟ್ಟು ಸ್ವಲ್ಪ ಪೌಡರ್ ಆಗತ್ತನ ಅದನ್ನ ಬಿಟ್ಟು 1 ತಿಂಗಳ ಬಿಟ್ಟು ಅದಕ್ಕೆ ಬೇಕಾದ್ರೆ ನಾವು ಸೊಪ್ಪು ಹಾಕ್ಬೋದು ಗುಂಡಿಗೆ, ಹಸೆ ಸೊಪ್ಪು ಏನೋ ಹಾಕಿ ಅದನ್ನ ಹಂಗೆ ಬಿಟ್ಟು 1 ತಿಂಗಳು 15 ದಿವಸ ಬಿಡ್ಬೋದು. ನಂತರ ಈ ಜೂನ್ ಫಸ್ಟ್ ಅಲ್ಲಿ ಹಚ್ಚಿದ್ರೆ ಒಳ್ಳೇದು. ಜೂನ್ ಫಸ್ಟ್ ವಾರದಲ್ಲಿ ಮಳೆ ಬಿದ್ದ ತಕ್ಷಣ ಎಲ್ಲ ರೆಡಿ ಮಾಡಿ ಇಟ್ಕೊಂಡು ತಕ್ಷಣ ಜೂನ್ 1 ತಾರೀಕೆ ಅಂತ ಅಡ್ಡಿಲ್ಲ, ಯಾಕಂದ್ರೆ ಮಳೆ ಬರೋದೇ ಜೂನ್ 1 ಅಲ್ಲಿ. ನಾವೆಲ್ಲ ರೆಡಿ ಮಾಡಿ ಇಟ್ಕೊಂಡು ಜೂನ್ 1 ವಾರದಲ್ಲಿ ನಾವು ನಾಟಿ ಮಾಡ್ಲಿಕ್ಕೆ ಅದು ಒಳ್ಳೇದಾಗುತ್ತೆ. ಯಾವ ತಳಿ ಲಭ್ಯ ಇದೆ ಮತ್ತು ಎಷ್ಟು ಅಂತರದಲ್ಲಿ ಗಿಡವನ್ನು ನಾಟಿ ಮಾಡೋದು? ನಮ್ಮಲ್ಲಿ ಸರ್ ಈ ಮಲ್ನಾಡು ಅಡಿಕೆ ಅಂದ್ರೆ ಸಿರ್ಸಿ ಅಡಿಕೆ ಅಂತೀವಿ ನಾವು. ಅಂದ್ರೆ ಮಂಗಳ ಅಡಿಕೆಯಲ್ಲಿ ತುಂಬಾ ತಳಿ ಇದೆ, ನಮ್ಮಲ್ಲಿ ಮಂಗಳ, ಸತಮಂಗಳ ಅದೆಲ್ಲ ಇದೆ, ಬಟ್ ನಾವು ಮಂಗಳ ಸಿರ್ಸಿ ಅಡಿಕೆ ಆ ಅಡಿಕೆನ 9x9 ಮಾಡ್ಕೊಂಡಿದ್ದೀವಿ ಸರ್ ನಾವು. 9 ಉದ್ದ ಹಿಂಗೆ ಆಗ್ಲ, 9x9 ಮಧ್ಯದಲ್ಲಿ ಅದಕ್ಕೆ ಬಸಿಗಲ್ವೆ ಆತರ. ಈಗ ಇತ್ತೀಚೆಗೆ ಈ ಏಲಕ್ಕಿ ಅಥವಾ ಕಾಳುಮೆಣಸು ಹೇಗೂ ಇದೆ, ಏಲಕ್ಕಿ ಜೊತೆಗೆ ಕಾಫಿಯನ್ನು ಕೂಡ ನೆಡುವಂತ ಒಂದು ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ರೆ, ಈ ಒಂದು ಹಿನ್ನೆಲೆಯಲ್ಲಿ ನೋಡಿದ್ರೆ ಈ ಅಡಿಕೆಯ ಅಂತರವನ್ನು ಏನಾದ್ರೂ ಜಾಸ್ತಿ ಮಾಡಬೇಕಾಗಬಹುದು? ಇಲ್ಲ ಸರ್, ಈಗ ಇವಾಗ ಕಾಫಿ ಎಲ್ಲ ಬಂದಿದೆ ಅಲ್ಲ, ಅದರಲ್ಲಿ 2-3 ತಳಿ ಇದೆ. ನಮ್ಮಲ್ಲಿ ರೋಬಸ್ಟಾ ಮತ್ತೆ ಚಂದ್ರಗಿರಿ ಇದೆ. ಅದು ಗಿಡ ಮಾತ್ರ ಸ್ವಲ್ಪ ಚಿಕ್ಕದ್ ಬರುತ್ತೆ, ಚಿಕ್ಕದಿದ್ದಷ್ಟು ನಮ್ಗೇನು ನಿರ್ವಹಣೆ ಮಾಡ್ಲಿಕ್ಕೆ ಒಳ್ಳೇದಾಗುತ್ತೆ. ಈಗ ದೊಡ್ಡದಾಗ್ಬಿಟ್ರೆ ಪೂರಾ ಅದರದೇ ಜಾಗ ಆಗೋಗುತ್ತೆ. ರೋಬಸ್ಟ ಇಲ್ಲ, ಚಂದ್ರಗಿರಿನೇ ಇಲ್ಲಿ. ಚಂದ್ರಗಿರಿ ಅಂದ್ರೆ ನಮ್ಗೆ 9x9 ಮಧ್ಯೆ ಒಂದ್ ಗಿಡ ಹಚ್ಚಿದ್ರೆ ಅಲ್ಲಿ ಆ ಕಡೆ ಈ ಕಡೆ ಅಡಿಕೆಗೆ 4.5 ಫುಟ್ ಸಿಗುತ್ತೆ. ಮಧ್ಯದಲ್ಲಿ ಒಂದ್ ಗಿಡ ನಾಚ್ಕೋಬಹುದು, 2 ಅಡಿಕೆ ಗಿಡದ ಮಧ್ಯೆ. 1 ಎಕರೆಗೆ ಎಷ್ಟು ಕಾಫಿ ಗಿಡ ನಿಲ್ತೆ ಇವಾಗ ಸರ್? ನಾವು 1 ಎಕರದಲ್ಲಿ ಹಚ್ಚಿದೀವಿ, 1 ಎಕರದಲ್ಲಿ ಹಚ್ಚಿ 400 ಹಚ್ಬಹುದು. ಪಕ್ಕದಲ್ಲಿ ಬಾರ್ಡರ್ ಗಿಡ ಎಲ್ಲ ಹಚ್ಚೋ ಸ್ವಲ್ಪ ಈ ನಮ್ ಸೈಡ್ ಮಂಗನ ಕಟ್ಟೆಲ್ಲ ಜಾಸ್ತಿ, ಹಂಗಾಗಿ ಬಾರ್ಡರ್ಗೆ ಅಂತ ಸ್ವಲ್ಪ ಮಧ್ಯದಲ್ಲೆಲ್ಲ ಹಚ್ಕೊಂಡು ಸ್ವಲ್ಪ ಇಂಪ್ರೂವ್ ಆದ ತಕ್ಷಣ ಮತ್ತೆ ಅದನ್ನ ಮಾಡ್ಕೊಳ್ಳೋಣ ಅಂತ ಇದೆ. ಈ ಕಾಫಿಯ ಗಿಡದ ಒಂದು ನಿರ್ವಹಣೆ ಬಗ್ಗೆ ಹೇಳಿ, ನಾಟಿ ಮಾಡಿದ ನಂತರ ಏನೇನು ಮಾಡಬೇಕು? ಆಕ್ಚುಲಿ ಕಾಫಿ ಗಿಡ ಸರ್ ಫಸ್ಟ್ ನಾಟಿ ಮಾಡ್ಬೇಕಾದ್ರೆ ಅದನ್ನ ಇವಾಗ ನಾವು ಮಣ್ಣು ಅದನ್ನ ಏನು ಹಚ್ತೀವಲ್ಲ, ಹಚ್ಚಬೇಕಾದ್ರೆ ಅದನ್ನ ಫಸ್ಟ್ ಗುಂಡಿ ಹೊಡೆದು ಅದರಲ್ಲಿ ಈ ಆಕ್ಚುಲಿ ಸರ್ಕಾರಿ ಗೊಬ್ಬರ ಜಾಸ್ತಿ ಉಪಯೋಗಿಸಲ್ಲ, ಅದಕ್ಕೆ ಸಾವಯವ ಗೊಬ್ಬರನ ಹಾಕೊಂಡು ಅದಕ್ಕೆ ಹಟ್ಟಿ ಗೊಬ್ಬರ ಆಗ್ಬಹುದು, ಎರೆಹುಳ ಗೊಬ್ಬರ ಎಲ್ಲ ಮಿಕ್ಸ್ ಮಾಡಿ ಆ ಗುಂಡಿಲಿ ಹಾಕ್ಬೇಕು. ಹಾಕಿ ಅದನ್ನ ಮುಚ್ಚಬೇಕು. ಅದು ಮುಚ್ಚಿ ಇವಾಗ ನಾಟಿ ಮಾಡ್ತೀವಿ ಅಂದಾಗ ಅದಷ್ಟೇ, ಅದು ಸಸಿ ಇರುತ್ತಲ್ಲ, ಸಸಿದ ಎಷ್ಟು ಪ್ರಮಾಣ ಮಣ್ಣು ಇರುತ್ತಲ್ಲ ಅಷ್ಟೇ ತೆಗೆದು ಆ ಗುಂಡಿನ ಅದರಲ್ಲಿ ಆ ಸಸಿ ಇಟ್ಟು ಮೇಲ್ಗಡೆ ಮಣ್ಣು ಮುಚ್ತೀವಿ ನಾವು. ಸ್ಟಾರ್ಟಿಂಗ್ ಒಂದ್ ಸ್ವಲ್ಪನೂ ಆಕ್ಚುಲಿ ಗೊಬ್ಬರ ಕೊಡಬಾರ್ದು, ಇದು ಆಲ್ಮೋಸ್ಟ್ ಇದಿರುತ್ತೆ. ಒಂದ್ ಸ್ವಲ್ಪ ನಮ್ಮ ಸಮಾಧಾನಕ್ಕೆ ಈ ಸರ್ಕಾರಿ ಗೊಬ್ಬರ ಒಂದ್ ಸ್ವಲ್ಪ DAP ಒಂದ್ ಸ್ವಲ್ಪ ಹಾಕ್ತೀವಿ. ಈಗಾಗಲೇ ಈ ಎಸ್ಟಾಬ್ಲಿಷ್ ಆಗಿರುವಂತಹ ಒಂದು ಅಡಿಕೆ ತೋಟದಲ್ಲಿ ಕಾಫಿ ಗಿಡ ನೆಡುವುದಕ್ಕೂ, ಹೊಸದಾಗಿ ಅಡಿಕೆ ತೋಟ ಮಾಡಿದ ತೋಟದ ಜೊತೆ ಜೊತೆಗೆ ಕಾಫಿ ಗಿಡ ನೆಡುವುದಕ್ಕೆ ಏನಾದ್ರು ವ್ಯತ್ಯಾಸ ಉಂಟಾ? ಇದೆ ಸರ್, ತುಂಬಾ ವ್ಯತ್ಯಾಸ ಇದೆ. ಆಕ್ಚುಲಿ ಕಾಫಿನ ಫುಲ್ ಬಿಸಿಲು ಇದ್ದಲ್ಲಿ, ಅಂದ್ರೆ ಇವಾಗ ಹೊಸ ಗಿಡ ಅಂದ್ರೆ ಹೊಸ ಅಡಿಕೆ ಗಿಡ ಅಂದ್ರೆ ಇನ್ನು ಚಿಕ್ಕದಿರುತ್ತೆ. ಆಕ್ಚುಲಿ ಒಂದ್ 5 ವರ್ಷ ಆದ್ರೂ ಆದ್ರೆ ಒಂದ್ ಸ್ವಲ್ಪ ತೋಟದಲ್ಲಿ 5-6 ವರ್ಷ ಆದ್ರೆ ನೆರಳು ಬರುತ್ತೆ. ಈಗ ನಾವು ಸಡನ್ಲಿ ಪಾಪ ಇದ್ದ ಅಡಿಕೆಗಳಕ್ಕೆ ಇನ್ನು ನೆರಳು ಇರೋದಿಲ್ಲ, ಆದ್ರೆ ಆಗೋದಿಲ್ಲ ಅದ್ರಲ್ಲಿ. ಆತರ ಇನ್ನು ನಮ್ ಸೈಡ್ ಯಾವ್ದು ಬರಲಿಲ್ಲ ಕಾಫಿ. ಅಲ್ಲ ಅಕಸ್ಮಾತ್ ನೆಡುದಿದ್ರು ಕೂಡ ಕೃತಕವಾಗಿ ನೆರಳು ಕೊಡ್ತಾರೆ. ನೆರಳು ಬೇಕು ಅದಕ್ಕೆ, ನೆರಳು ಇದ್ರೆ ಮಾತ್ರನೇ ಅಂದ್ರೆ ನಮ್ ಈ ತಳಿಗೆ ಅರ್ಧಂಬರ್ಧಾದ್ರೂ ನೆರಳು ಇರ್ಲೇಬೇಕು. ಪೂರ ನೆರಳು ಬೇಡ, ಪೂರ ನೆರಳಿಗೆ ಆಗೋದಿಲ್ಲ. ಇದರಿಂದ ಒಂದ್ 50% ಆದ್ರೂ ನೆರಳಿದ್ರೆ ಅದು ತಡ್ಕೊಳ್ಳುತ್ತೆ, ಇಲ್ಲ ಅಂದ್ರೆ ಅದು ನಮ್ಮಲ್ಲಿ ತಡ್ಕೊಳ್ಳಲ್ಲ. ಆತರ ಇದೆ. ಅದೇ ಹಳೆ ತೋಟಕ್ಕೆ ಹಚ್ಚಿದ್ರೆ ಹಳೇದಂದ್ರೆ ಒಂದ್ 25 ವರ್ಷ 15 ವರ್ಷ, ಇವಾಗ್ಲೆಲ್ಲ 10 ವರ್ಷಕ್ಕೆ ತೋಟ ಫುಲ್ ನಮ್ದಾದ್ರೆ 2.5 ವರ್ಷಕ್ಕೆ ಚಾಲು ಆಗಿದೆ. ನಾನ್ ಮಾಡಿದ್ದು ಅಂದ್ರೆ ನಾವು ಮಾಡೋ ರೀತಿ ಇರುತ್ತೆ. ಮೊದ್ಲೆಲ್ಲ ನಮ್ದು ತಂದೆಯವ್ರ ಕಾಲದಲ್ಲಿ, ಚಿಕ್ಕಪ್ಪನ ಕಾಲದಲ್ಲೆಲ್ಲ 8 ವರ್ಷ ಆದ್ಮೇಲೆ ಅಡಿಕೆ ಫಸಲು ಬರುತ್ತೆ ಅಂತಿದ್ರು. 8 ವರ್ಷ ಕಾಯ್ಬೇಕು ಮಾರೆ ಅಲ್ಲಿ ತನ ಏನು ಅಂತ. ಇವಾಗ ನಾವ್ ಹಂಗಲ್ಲ, ಸ್ಪೀಡ್ ನಮ್ಗೆ ಇವಾಗ 2.5 ವರ್ಷಕ್ಕೆ ಅದರಲ್ಲಿ ಹುಸಿ ಫಲ ಬರಬೇಕು. ಅದ ಅಡಿಕೆ ಅಲ್ಲ, ಇವಾಗ ನಾವು ಅಷ್ಟೆಲ್ಲ ಖರ್ಚು ಮಾಡಿರ್ತೀವಿ, 2.5 ವರ್ಷಕ್ಕೆ ಅದೊಂದು ಕೊಟ್ಟೆ ಕಾಣ್ತಂದ್ರೆ ನಮ್ಗೆ ಓ ಇದು ನಾವು ಇನ್ಮೇಲೆ ಇದಕ್ಕೆ ಬೆಳೆಸ್ಲಿಕ್ಕೆ ಇನ್ನು ಹೆಂಗ್ ನಾವು ಇದಕ್ಕೆ ತಾಕತ್ ಮಾಡ್ತೇವೆ, ಮುಂದೆ ನಮ್ಗೆ ಅದರಿಂದ ಒಂದು ಫಲ ಸಿಗುತ್ತೆ. ಆತರ ನಾವು ಮಾಡ್ಕೊಂಡು ಖುಷಿಯಿಂದ ಅದನ್ನ ಒಂದು ಫಲ ಅದು ಕಾಣ್ತಂದ್ರೆ ನಮ್ಗೆ ಖುಷಿ ಅದು. ಆತರ ಕಾಫಿಯಲ್ಲಿ ಏನೇನು ಸಮಸ್ಯೆಗಳು ಬರ್ತವೆ, ಈಗ ಕೀಟ ರೋಗಗಳಾಗಬಹುದು, ಅದನ್ನು ವಿಶೇಷವಾಗಿ ಮೀಲಿ ಬಗ್ಸ್ ಅಂತ ಹೇಳ್ತೀವಿ ಅಥವಾ ಕೀಟ, ಇದ್ರ ಬಗ್ಗೆ ಹೇಳಿ. ಮೀಲಿ ಬಗ್ಸ್ ಅದು ಇದೆ ಸರ್, ಅದಕ್ಕೆ ಔಷಧಿ ಆಕ್ಚುಲಿ ಕಾಫಿಲಿ ಸ್ಪ್ರೇ ಮಾಡ್ತಾ ಇರ್ಬೇಕು. ನಮ್ಗೆ ಈಗ ಮಾಡಿ ನಾನು ಈಗ 1 ವರ್ಷ ಮೊದ್ಲೇ ಮಾಡಿದ್ದೆ, ಅದು ಸಕ್ಸಸ್ ಆಗಿಲ್ಲ. ಏಲಕ್ಕಿನೂ ಮಾಡಿದ್ದೆ, ಏಲಕ್ಕಿನೂ ಅಷ್ಟು ಇದಾಗಿಲ್ಲ. ಅಂದ್ರೆ ಅದಕ್ಕೇನಂದ್ರೆ ಸ್ವಲ್ಪ ನಮ್ಮಲ್ಲಿ ಹಾವು ನವಿಲು ಅದೆಲ್ಲ ಕಾಟ. ಈ ಏಲಕ್ಕಿಗೆ ನವಿಲು ನವಿಲು ಅದನ್ನ ಏಲಕ್ಕಿ ಆದ ತಕ್ಷಣ ಹೂವು ಕಾಯಿ ಇದ್ದಿದ್ದು ತಿಂದ್ಬಿಡುತ್ತೆ. ಬಸವನಹುಳನೂ ಜಾಸ್ತಿ ಇದೆ. ಅದಕ್ಕೆ ನಾವು ಬೇರೆ ಇವಾಗ ನಾವು ಫಸ್ಟ್ ಎಲ್ಲ ಏನ್ ಮಾಡ್ತಿದ್ವಿ, ಕಳೆನಾಶಕ ಹೊಡಿತಿದ್ವಿ. ಆಮೇಲೆ ಇವಾಗ ಹಂತ ಹಂತವಾಗಿ ತೋಟ ಮಾಡ್ಕೊಂಡಿದ್ದೆ ನಾನು. ಒಂದೇ ಸರಿ ಈಗ ಲೇಬರ್ ಪ್ರಾಬ್ಲಮ್ ಆಗುತ್ತೆ ಅಂತೇಳಿ ಈಗ ಒಬ್ಬೊಬ್ಬರು ದುಡ್ಡಿದ್ದವ್ರು ಏನ್ ಮಾಡ್ತಾರೆ, ಒಂದೇ ಸರಿ 1 ಎಕರೆ 5 ಎಕರೆ 10 ಎಕರೆ ಹಿಂಗ್ ಮಾಡ್ಕೊಂಡ್ಬಿಡುತ್ತೆ. ನಮ್ದು ಆಕ್ಚುಲಿ ನೀರು ಸ್ವಲ್ಪ ಕಡಿಮೆ ಇದೆ. ನಮ್ಮ ತೋಟದಲ್ಲಿ 6 ಬೋರ್ ಹೊಡಿಸಿದ್ದೀನಿ, ಅದರಲ್ಲಿ 1 ಬೋರಲ್ಲಿ 1 ಇಂಚು, 1 ಬೋರಲ್ಲಿ 1/2 ಇಂಚ್ ಇದೆ. ಅದರಲ್ಲಿ 2.5 ಎಕರೆ ತೋಟ. ಒಂದು ಬೋರ್ ಅಲ್ಲಿ ಹೊಡಿಸಲಿಕ್ಕೆ ನೀವು 1 ಲಕ್ಷ ಖರ್ಚು? ಇಲ್ಲ ಸರ್, ಬೋರ್ ಬಿದ್ರೆ 1 ಲಕ್ಷ ಖರ್ಚಿದೆ. ಬೋರ್ ಬೆಳೆದೇ ಇದ್ರೆ ಡಿಲ್ಲಿಂಗ್ ಏನ್ ಮಾಡಿರ್ತಾರಲ್ಲ ಅದ್ರದ್ದು ಕೇಸಿಂಗ್ ಅವ್ರು ರಿಟರ್ನ್ ತಕೋತಾರೆ. ಒಂದ್ 35-40 ಸಾವಿರ ಹೋಗುತ್ತೆ ಒಂದ್ ಬೋರಿಗೆ. ಅದು ನಮ್ಮ ಈಗ ಬೀಳಲಿಲ್ಲ ಅಂದ್ರೆ ಏನು ಮಾಡಕ್ ಬರಲ್ಲ. ಬಿತ್ತಂದ್ರೆ ನಾವು 1 ಲಕ್ಷ ಅಲ್ಲ 2 ಲಕ್ಷ ಖರ್ಚು ಮಾಡ್ಕೋಬಹುದು ಈ ತರ. ಆದ್ರೆ ನಾವು ಬಿಟ್ಟಿಲ್ಲ ಅದನ್ನ, ಒಂದ್ ಬಿದ್ದಿಲ್ಲ, ಹಾ ಇನ್ನೊಂದು ದೇವ್ರು ಕೊಡ್ಬೋದು. ನಮ್ಮ ಅತ್ತೈನ ಮಾಡಿದ್ವಿ, ಬಾವಿ ಇತ್ತು ಅಜ್ಜಿ ಕಾಲದಲ್ಲಿ, ಅಜ್ಜ ಕಾಲದಲ್ಲಿ ಒಂದು ಬಾವಿ ಇತ್ತು. ಆ ಬಾವಿಲಿ ನೀರಿಲ್ಲ ಅದ್ರದ್ದು. ಅದನ್ನ ಏನೇನೋ ಮಾಡಿ ಒಟ್ಟು ತೋಟ ಬಚ್ಕೊಂಡು ಆಮೇಲೆ ಅದೇ ಬಾವಿಗೆ ಒಂದು 12 ಫುಟ್ ರಿಂಗ್ ಕಟ್ಟಿ ಈ 1 ಇಂಚ್ ನೀರನ್ನೇ ಅದನ್ನ ನಮ್ಮಲ್ಲಿ ಕರೆಂಟ್ ಇಂದ ತೊಂದರೆ ಇಲ್ಲ ಸರ್, 24 ಅವರ್ಸ್ ಕರೆಂಟ್ ಇರುತ್ತೆ. ಈ ಬೈಲ್ಸಿಮಿಲ್ ಒಂದು 6 ತಾಸು ಕರೆಂಟ್ ಕೊಡ್ತಾರೆ. ಅವ್ರಿಗೆ 6 ಇಂಚ್ ನೀರು ಇದ್ರು ಅವ್ರಿಗೆ ತೊಂದರೆನೆ. ನಮ್ಗೆ ಹಂಗಲ್ಲ, 1 ಇಂಚ್ ನೀರು ಇದ್ರು ಅದು ಸತತವಾಗಿ ಬಾವಿ 12 ಫುಟ್ ಬಾವಿ ಇದ್ರೆ 30 ಫುಟ್ ಇದ್ರೆ 24 ಗಂಟೆ ಬಾವಿ ತುಂಬುತ್ತೆ. ನಮ್ಗೆ 2 ದಿವಸಕ್ಕೆ ಒಂದ್ಸರಿ ತೋಟಕ್ಕೆ ಡ್ರಿಪ್ ಮಾಡಿದೀವಿ, ನೀರು ಕೊಟ್ಟರೆ ಸಫಿಶಿಯಂಟ್ ನೀರು ಇದೆ. ಡೈಲಿ ನೀರು ಕೊಡಲ್ಲ ನಾನು, ವಾರದಲ್ಲಿ 2 ದಿವಸ 4 ದಿವಸ ಆದ್ರೂ ಕೊಡ್ತೀನಿ ಅಷ್ಟೇ. ಈಗ ಮಳೆಗಾಲದಲ್ಲಿ ಬೀಳುವಂತಹ ಮಳೆ ನೀರನ್ನು ಇಂಗಿಸುವ ಪ್ರಯತ್ನ ಯಾವ ರೀತಿ ಮಾಡಬಹುದು? ನಾನು ಮಾಡಿದ್ದೇನೆ ಸರ್ ಬೋರಿಗೆ. ಆಕ್ಚುಲಿ ನನ್ಗೆ ಬೋರಿಗೆ ನೀರು ಕಡಿಮೆ ಇದೆ ಅಂತೇಳಿ ಅದು ಇಂಗು ಗುಂಡಿ ಅಂತ ಮಾಡ್ಕೊಳ್ತೀವಿ ಇವಾಗ ಜಮೀನಲ್ಲಿ. ಜಮೀನ್ ಅಂದ್ರೆ ನಾನು ಬೋರಿಗೆ ಮಾಡಿದ್ದೀನಿ ಅಂದ್ರೆ ನೀರು ಜಾಸ್ತಿ ಆಗತ್ತೆ ಅಂತೇಳಿ. ಅದಕ್ಕೋಸ್ಕರ ನಾನು ಏನ್ ಮಾಡಿದೀನಿ, ಒಂದು 10x10 ಬೋರ್ ಕೇಸಿಂಗ್ ಸುತ್ತಲೂ JCB ಇಂದ 10x10 ಗುಂಡಿ ತೆಗೆದು ಅದಕ್ಕೆ ಫಸ್ಟ್ ಕೆಳಗಡೆ ದೊಡ್ಡ ಬಾರ್ಡರ್ಸ್ ನಿಮ್ಮ ಪಾಯ ಎಲ್ಲ ಕಟ್ತಾರಲ್ಲ ಆತರ ಅದನ್ನ ಹಾಕಿ ಅದನ್ನೊಂದು 4 ಟ್ರಿಪ್ ಹಾಕಿ ಅದನಂತರ ಈ ಮರಳು ಆಮೇಲೆ ಸಣ್ಣ ಜಲ್ಲಿ ಆಮೇಲೆ ಸ್ವಲ್ಪ ಇದ್ಲು ಅದನ್ನೆಲ್ಲ ಹಾಕಿ ಬೋರ್ ಕೇಸಿಂಗ್ ಇರುತ್ತೆ ಕೇಸಿಂಗ್ ಫುಲ್ ಮೆಸ್ ಹಾಕಿ ಅದನ್ನ ಸ್ವಲ್ಪ ತೂತ ಮಾಡಿದ್ವಿ. ತೂತ ಮಾಡಿ ಮೆಸ್ಸನ್ನ ಕಟ್ಟಿ ಅದನ್ನ ನಂತರ ಇದನ್ನ ಎಲ್ಲ ಹಾಕಿ ಮೇಲ್ಗಡೆಯಿಂದ ಮತ್ತೆ ಅದು ವಾಪಸ್ ಇದಾಗಬಾರ್ದು. ಅದಕ್ಕೋಸ್ಕರ ಏನ್ ಮಾಡಿದೆ ಸುತ್ತಲೂ ರಿಂಗ್ ಇಟ್ಟಿದೀವಿ ಅದಕ್ಕೆ. ಇವಾಗ ಮಣ್ಣು ಮುಚ್ಚಿಬಿಟ್ರೆ ಮೇಲ್ಗಡೆಯಿಂದ ಮಣ್ಣಿಗಿಂಡ್ ಬಂದು ಮಳೆ ಮುಚ್ಚೋಗುತ್ತೆ ಅಂತೇಳಿ ಸುತ್ತಲೂ ಒಂದು 6 ಫುಟ್ ರಿಂಗ್ ಇತ್ತು ನನ್ನ ಹತ್ರ. ಅದನ್ನ ಒಂದು 6 ರಿಂಗ್ ಇಟ್ಟಿದ್ದೀನಿ, ಓಪನ್ ಇದೆ. ಈಗ ಎಷ್ಟು ನೀರು ಮಳೆ ನೀರು ಬಂದ್ರು ಅದು ಸುತ್ತಲೂ ಹಂಗೆ ಒಂಥರ ಬಾವಿ ತರ ಇರುತ್ತೆ. ಯಾರು ಕೇಳಿದ್ರೆ ಇದು ಬಾವಿನ ಅನ್ಬೇಕು. ಆ ತರ ಒಂದಿದೆ. ಆ ಬೋರಿಂದ ನಮ್ಗೆ ನೀರು ಯಾವಾಗ ಬಂದಾಗಿಲ್ಲ, 1 ಇಂಚ್ ಇದ್ರು ಅದು 1 ಇಂಚ್ ಕಂಟಿನ್ಯೂ ಬರ್ತಾನೆ ಇದೆ. ನಾವು ಆಕ್ಚುಲಿ ನೀರು ಜಾಸ್ತಿ ಏನೋ ಇದೆ ಕಮ್ಮಿ ಇದೆ ಗೊತ್ತಿಲ್ಲ, ನಾವು 1 ಇಂಚ್ ಪಂಪ್ ಇಳಿಸಿದ್ವಿ 1 HP, ಅದು ಕಂಟಿನ್ಯೂ ನೀರು ಬರ್ತಾನೆ ಇದೆ ನಮ್ಗೆ, ಏನು ತೊಂದರೆ ಆಗಿಲ್ಲ. ಯಾವಾಗೂ ಬಂದಾಗಿಲ್ಲ, ಮಳೆಗಾಲ ಬೇಸಿಗೆ ಅಂತಿಲ್ಲ, ಇಲ್ಲ ಅದು ಬರ್ತಾನೆ ಇರುತ್ತೆ. ನೀವು ಮಳೆಗಾಲದಲ್ಲಿ ಸ್ಟಾರ್ಟ್ ಮಾಡಿದಾಗ ಅಷ್ಟೇ ಬರುತ್ತೆ. ಬೇಸಿಗೆಲಿ ಜೂನ್ ಲಾಸ್ಟ್ ಏಪ್ರಿಲ್ ಮೇ ಎಂಡಿಗೆ ಆ ತರ ಅವಾಗ್ಲೂ ಅದೇ ನೀರು ಬರುತ್ತೆ. ಈಗ ಒಂದು ಸಾರಿ ನೀರು ಇಂಗಿಸುವಂತ ಒಂದು ವ್ಯವಸ್ಥೆ ಮಾಡ್ಕೊಂಡ ಮೇಲೆ ಪ್ರತಿ ವರ್ಷವೂ ಕೂಡ ಏನಾದ್ರು ನಿರ್ವಹಣಾ ಕ್ರಮ ಅಂತ ಏನಾದ್ರು? ಒಂದ್ಸರಿ ಮಾಡಿದ್ರೆ ಆಯ್ತು. ಈಗ ನಾವು ಮಾಡ್ಬೇಕಾದ್ರೆ ಸ್ವಲ್ಪ ನಾವು ಎದುರುಗಡೆ ನಿಂತ್ಕೊಂಡ್ಬಿಟ್ಟು ಅದನ್ನ ಜವಾಬ್ದಾರಿ ತಗೊಂಡ್ ಮಾಡ್ಬಿಟ್ರೆ ಮುಗಿತದ್ ಲೈಫ್ ಟೈಮ್, ಅದು ಏನೂ ತೊಂದರೆ ಆಗೋದಿಲ್ಲ. ಅದ್ರ ಮೇಲೆ ಒಂದಷ್ಟು ಹುಲ್ಲು ಅದು ಇದು ಬೆಳಿಬಹುದು. ಬೆಳೆದ್ರೆ ನಾವು ಅದ್ ಸುತ್ತಮುತ್ತಲ ನಾವು ವೀಡ್ ಕಟ್ಟರೆ ಇದೆ, ಅದನ್ನ ಕ್ಲೀನ್ ಮಾಡ್ಕೊತ ಇರ್ತೀವಿ. ಅಡಿಕೆ ತೋಟದಲ್ಲೇ ಇರುತ್ತೆ ನಮ್ದೆಲ್ಲ, ಏನು ಸಮಸ್ಯೆ ಆಗೋದಿಲ್ಲ ಸರ್. ಅದಕ್ಕೆ ಅದ್ರಲ್ಲಿ ಹುಲ್ಲೆಲ್ಲ ಹೋಗೋದಿಲ್ಲ, ನೀರಷ್ಟೇ ಬಂದ್ ನಿಲ್ಲುತ್ತೆ. ಜಾಸ್ತಿ ನೀರಿದ್ರೆ ಹುಲ್ಲು ಬೆಳೆಯಲ್ಲ, ಕೊಳತೋಗುತ್ತೆ. ಅದ್ರ ಪಕ್ಕ ಏನಿರುತ್ತೆ ಅದಲ್ಲೇ ಅಡಿಕೆ ಗಿಡಕ್ಕೆ ಕಟ್ ಮಾಡಿ ಸಾವಯವ ಗೊಬ್ಬರ ತರ ಅದನ್ನ ಹಾಕೋತೀವಿ ನಾವು. ಕಡಿಮೆ ನೀರಿರುವಂತಹ ಒಂದು ಸಂದರ್ಭದಲ್ಲಿ ನೀರನ್ನು ನಿರ್ವಹಣೆ ಮಾಡುವಂತಹದ್ದು ಹೇಗೆ, ನೀರಿನ ಮಿತ ಬಳಕೆ ಹೇಗೆ? ಕಡಿಮೆ ನೀರಿದಾಗ ಸರ್ ನಾವು ಡಿಪ್ ಫಸ್ಟ್ ನಮ್ದು ಜೆಟ್ ಮಾಡಿದ್ವಿ ದೊಡ್ಡ ದೊಡ್ಡದು. ಆಕ್ಚುಲಿ ನಮ್ಗೆ ಅವಾಗೆಲ್ಲ ಅಷ್ಟು ಗೊತ್ತಿರ್ಲಿಲ್ಲ. ಅಡಿಕೆ ತೋಟ ಅಂದ್ರೆ ಫುಲ್ ನೀರ್ ಬೇಕು, ನೀರಿದ್ದಷ್ಟು ಅಡಿಕೆ ತೋಟ ಜಾಸ್ತಿ ಬರುತ್ತೆ ಅಂತ. ಅದು ಸುಳ್ಳು, ನೀರ್ ಅಗತ್ಯ ಇಲ್ಲ. ಇವಾಗ ನಮ್ಗೆ ನೀರ್ ನಾವು ಎಷ್ಟು ಬೇಕೋ ಅಷ್ಟೇ ಕುಡಿಬೇಕು. ನಮ್ಮ ಮನೇಲಿ ನೀರಿದೆ, ಫಿಲ್ಟರ್ ನೀರಿದೆ ಅಂತೇಳಿ ಬರೀ ನೀರೇ ಕುಡಿಯಕಾಗತ್ತೆ? ಆಗಲ್ಲ. ಅದಕ್ಕೋಸ್ಕರ ಅವು ಅಡಿಕೆ ಗಿಡಕ್ಕೆ ಏನಿದೆ ಅಂದ್ರೆ ನೀರು ಎಷ್ಟು ಬೇಕೋ ಅಷ್ಟೇ ಕೊಡ್ಬೇಕು. ಮತ್ತೆ ಬೇರೆ ಇವಾಗ ಏನಿದೆ, ಮೊದ್ಲೆಲ್ಲ ಅಡಿಕೆ ಗಿಡಕ್ಕೆ 24 ತಾಸು ನೀರ್ ಬಿಟ್ಬಿಟ್ಟು ಹಂಗೆ ಹಾಯ್ ನೀರ್ ಮಾಡ್ಬಿಟ್ಟು ಕಟ್ಟಾಗ್ತಿದ್ರು. ಆತರ ಮಾಡ್ಬಾರ್ದು ಸರ್, ಬೇರೆ ಬೆಳವಣಿಗೆ ಆಗ್ಬೇಕಲ್ಲ. ಈಗ ನೀರಲ್ಲಿ ಇಟ್ಟರೆ ಯಾವುದೇ ಒಂದು ವಸ್ತು ನೀರಲ್ಲಿ ಇಟ್ಟರೆ ಯಾವುದು ಬೆಳೆಯಲ್ಲ, ಉಸಿರಾಡ್ಬೇಕು. ಅದಕ್ಕೋಸ್ಕರ ನಾವು ತೋಟದಲ್ಲಿ ಬಸಿಗಾಲ ಮಾಡೋದಕ್ಕೆ ಗಾಳಿಯಿಂದ ಅದು ಬೇರೆ ಉಸಿರಾಡಿದಾಗ ಅದಕ್ಕೆ ಇದು ಸಿಗೋದು. ಆಮೇಲೆ ಅಡಿಕೆ ಗಿಡ ಮೊದಲೆಲ್ಲ ನಾವು ನಮ್ಮ ಅಜ್ಜ ಕಾಲದಲ್ಲಿ ಅವರೆಲ್ಲ ಅಗತ್ಯ ಮಾಡ್ತಿದ್ರು ತೋಟದಲ್ಲಿ, ಬೇರ್ ಕಟ್ ಮಾಡಿದಷ್ಟು ಒಳ್ಳೇದಂತ. ಇವಾಗ ಅಗತ್ಯ ಅಲ್ಲ, ಅದ್ರದ್ದು ಒಂದು ಬೇರ್ ಸದಾ ಕಟ್ ಮಾಡಬಾರ್ದು. ಅದರಲ್ಲಿ ಅಡಿಕೆ ಗಿಡದ ಸುತ್ತಲೂ ವೈಟ್ ರೂಟ್ಸ್ ಬರುತ್ತೆ, ಅದು ಎಷ್ಟಿರುತ್ತೋ ಅಷ್ಟು ಅಡಿಕೆ ಗಿಡದಲ್ಲಿ ಫಸಲು ಜಾಸ್ತಿ ಇರುತ್ತೆ, ಅಡಿಕೆ ಗಿಡನು ಅಷ್ಟೇ ಒಳ್ಳೇದಿರುತ್ತೆ. ನಾನು ಸ್ವತಃ ನಾನು ಮಾಡಿರೋದು ಇದು, ನಾನು ಕಣ್ಣಾರೆ ನೋಡಿ ನಾನು ಮಾಡಿರೋದು, ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೆ. ಎರೆಗೊಬ್ಬರ ಏನಾದ್ರು ಮಾಡ್ತೀರಿ ನೀವು? ಎರೆಹುಳ ತೊಟ್ಟಿ ಇದೆ ಸರ್, ಎರೆಹುಳ ತೊಟ್ಟಿ ಇದೆ ಸರ್. ಎರೆಹುಳ ತೊಟ್ಟಿ ಮಾಡಬೇಕು ಸ್ಟಾರ್ಟಿಂಗು. ಹೋದ ಸರಿ ನಮ್ಗೆ ಬಂದು ಅಲ್ಲಿ SST ಸ್ಕೀಮ್ ಇತ್ತು, ಅದು ನಾವು ಹೋಗಿದ್ವಿ. ಯಾರಾದ್ರೂ ಜನರಲ್ ಹೋಗ್ಬೋದು, ಹೋಗಿ ಅವ್ರ ಹತ್ರ ನಾವು ಅಲ್ಲ ನೋಡ್ಕೊಂಡ್ವಿ ಅದು ಯಾವ ತರ ಮಾಡೋದಂತ. ಅವ್ರದ್ದು 2 ದಿವಸ ಕ್ಲಾಸ್ ಇತ್ತು, ಅಲ್ಲಿ ಹೋಗಿ ಎರೆಹುಳ ತೊಟ್ಟಿ ಮಾಡೋದು, ಹೋಗಿ ಅದು ಜಾಯ್ನ್ ಆಗಿದ್ವಿ. ಆಮೇಲೆ ಹೋದಾಗ ನಾವು ಮಾಡೋದನ್ನು ಹೇಳ್ಕೊಟ್ರು ಅವ್ರು. ಹಾ, ಮಾಡವೇನಿಲ್ಲ ಈಗ ಅದು ಎರೆಹುಳ ತೊಟ್ಟಿಗೆ ಅದು ಇವಾಗ ಪ್ಲಾಸ್ಟಿಕ್ ಅಂತ ಇದು ಬರುತ್ತೆ ತಾಡ್ಪಾಲು, ಅದನ್ನ ಹಾಕಿ 12x4 ಫುಟ್ ಇರುತ್ತೆ, 12 ಫುಟ್ ಉದ್ದ. ಅದಕ್ಕೆ ಫಸ್ಟ್ ಈಗ ಮಾಡ್ಬೇಕಾದ್ರೆ ಒಂದು ತೆಂಗಿನ ಸಿಪ್ಪೆ ಬರುತ್ತಲ್ಲ, ಅದನ್ನ ತಳದಲ್ಲಿ ಹಾಕ್ಬೇಕು ಫಸ್ಟ್ ತೆಂಗಿನ ಸಿಪ್ಪೆ. ಅದರ ನಂತರ ಫುಲ್ ಒಂದು ಲೇಯರು ಸಗಣಿ ಹಾಕ್ತೀವಿ. ಅದರ ನೆಕ್ಸ್ಟ್ ಮತ್ತೆ ಸಪ್ಪ ಬರುತ್ತಲ್ಲ ಸರ್, ದರ್ಕು ಹಸಿ ಸಪ್ಪ ಆಗ್ಬೋದು, ಒಣ ಸಪ್ಪ ಆಗ್ಬೋದು, ಅದನ್ನ ಹಾಕ್ತೀವಿ. ಅಡಿಕೆ ಸೋಗೆ ಹಾಕ್ಬೋದು, ಹಸಿ ಇದ್ರೆ ಕೊಚ್ಚಿ ಹಾಕ್ಬೋದು. ಬೇರೆ ಏನೋ ಸ್ವಲ್ಪ ಸಿಕ್ಕಿಲ್ಲ ನಮ್ಗೆ, ಗ್ಲೇರಿಸಿಡಿ ಗೊಬ್ಬರ ಗಿಡ ಅಂತೀವಿ ನಾವು ಹಳ್ಳಿ ಸೈಡ್, ಇಂಗ್ಲಿಷ್ ಅಲ್ಲಿ ಗ್ಲೇರಿಸಿಡಿ. ಅದನ್ನೇ ಫುಲ್ ನಮ್ಮ ತೋಡ ಸುತ್ತ ಎಲ್ಲ ಬೆಳೆಸ್ಕೊಂಡಿದೀವಿ, ಅದನ್ನೇ ಕಟ್ ಮಾಡಿ ಅದಕ್ಕೆ ಹಾಕಿ ಮತ್ತೆ ಅದ್ರ ಮೇಲೆ ಮತ್ತೆ ಸಗಣಿ ಹಾಕಿದ್ವಿ. ಆಮೇಲೆ ಸ್ವಲ್ಪ ಒಣ ಹುಲ್ಲಿತ್ತು ನಂದು, ಆ ಹುಲ್ಲನ ಹಾಕಿದ್ವಿ. ಆಮೇಲೆ ನನ್ನ ಹತ್ರ ಹಸು ಸಾಕಿದ್ದೇನೆ, ಇದು ತೋಟಕ್ಕಂತಾನೆ, ಇದು ನಮ್ಮ ದೇಸಿ ತಳಿ, ದೇಸಿ ಗಿರ್ ತಳಿ, ಆ ಆಕಳ ಸಾಕೊಂಡಿದ್ದೀನಿ. ಆಮೇಲೆ ಊರ ನಾಟಿ ತಳಿನೂ ಒಂದಿದೆ, 3 ಆಕಳ ಇದೆ. ಅದರಿಂದ ಗೋಮೂತ್ರ ಸಿಗುತ್ತೆ, ಅದು ಗೋಮೂತ್ರನೂ ಅದಕ್ಕೆ ಹಾಕ್ತೀನಿ. ಆಮೇಲೆ ಎರೆಹುಳನು ಅದು ತಂದು ಬಿಟ್ಟಿದ್ದೀನಿ, ಬಿಟ್ಟ ತಕ್ಷಣ ಒಂದು 2 ತಿಂಗಳದಲ್ಲೇ ನನ್ನ ಗೊಬ್ಬರ ರೆಡಿ ಆಗಿದೆ, ಇವಾಗ ಹಾಕಲಿಕ್ಕೆ ರೆಡಿ ಆಗಿದೆ. ಎಷ್ಟು ಪ್ರಮಾಣದಲ್ಲಿ ಈ ಗೊಬ್ಬರ ತಯಾರಾಗ್ತದೆ? ಅಂದಾಜು ಒಂದು ಈಗ ಒಂದು ತೊಟ್ಟಿ ಮಾಡ್ಕೊಂಡು 1 ಎಕರೆಗೆ ಆರಾಮ್ ಹಾಕೋಬಹುದು ಸರ್, 1 ಎಕರೆ ಖುಷಿಯಿಂದ. ನಮ್ಗೆ ಎಷ್ಟು ಬೇಕೋ ಅಷ್ಟು, ಹೊಟ್ಟೆ ತುಂಬಾ ಅಡಿಕೆ ಗಿಡಗಳಿಗೆ ಅಷ್ಟು ಹಾಕೋಬಹುದು. ಈ ಎರೆಗೊಬ್ಬರವನ್ನೇ ಹಾಕೊಂಡು ನೀವು ತರಕಾರಿ ಏನಾದ್ರು ಮಾಡಿರಾ? ತರಕಾರಿ ಆಕ್ಚುಲಿ ಈಗ 2 ವರ್ಷದಿಂದ ಮಾಡಿದೆ ಸರ್, ಎಲ್ಲ ತರಕಾರಿನೂ ಮಾಡ್ತಿದ್ದೆ ತೋಟದಲ್ಲಿ. ಇವಾಗ ಹೆಂಗಂದ್ರೆ ಹೊಸದಾಗಿ ನಾವು ಅಡಿಕೆ ಗಿಡ ಮಾಡ್ತೀವಿ, 1 ವರ್ಷ 2 ವರ್ಷ 3 ವರ್ಷ ಅದರಲ್ಲಿ ನೆರಳಿರಲ್ಲ, ತರಕಾರಿ ಮಾಡಿದ್ರೆ ಬರುತ್ತೆ, ತರಕಾರಿಗೆ ನೆರಳಿರ್ಬಾರ್ದು, ನೆರಳಿದಷ್ಟು ಅದು ಬೆಳೆಯಲ್ಲ. ನಾನು ಅವರೆಕಾಳು, ಆಮೇಲೆ ಬದನೆಕಾಯಿ, ಈ ತರ ಮೆಣಸು, ಹಸಿ ಮೆಣಸು, ಈ ತರ ಎಲ್ಲ ಮಾಡ್ಕೊಂಡು ಮನೆ ಬಳಕೆಗೂ ಮಾಡಿದ್ದೀನಿ. ಆಮೇಲೆ ಟೊಮೆಟೊ ಈ ತರ ಮಾಡಿ ಅದ್ರಲ್ಲಿ ಮಧ್ಯೆ ಶುಂಠಿನೂ ಹಾಕಿದೆ. ಶುಂಠಿಯಲ್ಲಿ ನಂಗೆ ಇಳುವರಿ ಬರಲಿಲ್ಲ, ಲಾಸ್ ಆಯ್ತು. ಆದ್ರೆ 3 ವರ್ಷ ಪ್ರಯತ್ನ ಮಾಡಿದೆ, ಆಮೇಲೆ ಇದು ಆಗೋದಿಲ್ಲ ಅಂತ ಬಿಟ್ಬಿಟ್ಟು ಅದನ್ನ. ಈಗ ಎರೆಗೊಬ್ಬರ ಹಾಕಿ ಬೆಳೆದಿರುವಂತಹ ತರಕಾರಿಗೂ ಮಾಮೂಲಿ ತರಕಾರಿಗೂ ಏನು ವ್ಯತ್ಯಾಸ? ಎರೆಹುಳ ಗೊಬ್ಬರ ಹಾಕಿ ಎರೆಹುಳ ಮತ್ತೆ ಜೀವಾಮೃತನ ಮಾಡ್ಕೊಂತೀನಿ, ಅದೆಲ್ಲ ಮಾಡಿ ಇವಾಗ ಅಡಿಕೆ ಗಿಡ ಕೊಡ್ಬೇಕಾದ್ರೆ ಅಲ್ಲಿ ಇರುತ್ತೆ, ಅದಕ್ಕೆ ಒಂದ್ ಸ್ವಲ್ಪ ಹಾಕ್ತಿವಿ. ಅದರಿಂದ ಏನಿದೆ ಅಂದ್ರೆ ರೋಗ ಬರಲ್ಲ ಸರ್. ಈಗ ನಾವೇನ್ ತರಕಾರಿ, ಹಾ ತರಕಾರಿ ಇರುತ್ತಲ್ಲ, ಸ್ಪ್ರೇ ಮಾಡ್ಬೇಕಂತಿಲ್ಲ, ಇದ್ರ ಟಾನಿಕ್ ಎಲ್ಲ ಇದೆಲ್ಲ ಅದೆಲ್ಲ ಏನು ಸ್ಪ್ರೇ ಬೇಕಂತಿಲ್ಲ. ಇದನ್ನ ಹಾಕ್ದಷ್ಟು ಅದಕ್ಕೆ ಯಾವುದು ಕಾಯಿಲೆ ಬರಲ್ಲ, ಹುಳ ಆಗಲ್ಲ, ಅದು ಮೇನ್. ಅದು ರುಚಿ ಬರುತ್ತೆ ತರಕಾರಿ, ಯಾಕಂದ್ರೆ ನಾವು ಸ್ವತಃ ನಾವು ತಿಂದಿದ್ದೀವಿ ಅದು. ಅದಕ್ಕೋಸ್ಕರ ಈಗ ನಮ್ಮ ರಿಲೇಷನ್ ಯಾರು ಬಂದ್ರು, ಏ ನೀನು ಇದನ್ನ ಬೆಳೆದಿಲ್ಲ, ಬದನೆಕಾಯಿ ಇತ್ತಲ್ಲ, ಯಾಕೆ ಬೆಳೆದಿಲ್ಲ ಅಂತ ಅವ್ರು ಕೇಳ್ತಾರೆ. ಯಾಕಂದ್ರೆ ಅಷ್ಟು ರುಚಿ ಇದ್ದಿದ್ದಕ್ಕೆ ಅವರಲ್ಲಿ ಕೇಳ. ನಾವು ಫ್ರೀಗೆ ಕೊಟ್ಟರು ಅದು ರುಚಿ ಇರುತ್ತೆ, ಅವರು ಅಂಗಡಿಯಲ್ಲಿ ತಗೊಂಡ್ರು ಅದಕ್ಕೆ ಟೇಸ್ಟ್ ಬರಲ್ಲ ಅಷ್ಟು, ಅದಕ್ಕೋಸ್ಕರ ಅದನ್ನು ಕೇಳ್ತಾರೆ. ಕೃಷಿಯಲ್ಲಿ ಬೇರೆ ಬೇರೆ ಸಮಸ್ಯೆಗಳು ಬರ್ತಾ ಇರ್ತವೆ, ಕೃಷಿಗೆ ಸಂಬಂಧಪಟ್ಟ ಹಾಗೆ ನಿಮಗೆ ಸಂಶಯವನ್ನ ನಿವಾರಣೆ ಮಾಡುವುದು ಹೇಗೆ ಅಂತ ಬೇರೆ ಬೇರೆ ಮಾಧ್ಯಮಗಳ ಒಂದು ಉಪಯೋಗ ಮಾಡ್ಕೊಳ್ತಾ ಇದ್ದೀರಾ ನೀವು? ಹಾ ನೋಡ್ತೀನಿ ಸರ್, ಯೂಟ್ಯೂಬಲ್ಲಿ ಅಡಿಕೆಗೆ ರೋಗಗಳು ಬರುತ್ತಲ್ಲ ಅದನ್ನೆಲ್ಲ ನಿವಾರಣೆ ಮಾಡೋದು, ಆಮೇಲೆ ಯಾವ ಟೈಮಿಗೆ ಈ ಸರ್ಕಾರಿ ಗೊಬ್ಬರ ಹಾಕೋದು ಅದನ್ನೆಲ್ಲ ನೋಡ್ತಾ ಇರ್ತೀನಿ. ಆದ್ರೆ ಎಲ್ಲನೂ ಅದ್ರಲ್ಲಿ ನೋಡಿದ್ದು ನಾನು ಮಾಡಲ್ಲ, ನನಗೆ ಸ್ವತಃ ನಾನು ಮಾಡಿ ಯಾವ್ದಾರು ಅದು ಅವ್ರನ್ನ ನೋಡಿ ಮಾಡಿದಾಗ ನನಗೆ ಅದು ಒಳ್ಳೆ ರಿಸಲ್ಟ್ ಬಂತು ಅಂದ್ರೆ ನಾನು ಮಾಡ್ತೀನಿ, ಇಲ್ಲ ಅಂದ್ರೆ ನನಗೇನು ಅದು ಹಾಕಿದಕ್ಕೆ ಇದು ಫಸಲು ಹಿಂಗ್ ಬಂತು ಅಂತ ಅಂದ್ರೆ ಮಾತ್ರ ನಾನು ನೆಕ್ಸ್ಟ್ ಇಯರ್ ಅದನ್ನ ಕಂಟಿನ್ಯೂ ಮಾಡ್ತೀನಿ, ಇಲ್ಲ ಅಂದ್ರೆ ಅದನ್ನ ಮಾಡಕ್ ಹೋಗಲ್ಲ. ಕೃಷಿ ಮೇಳಕ್ಕೆಲ್ಲ ಹೋಗ್ತೀರಾ ನೀವು? ಕೃಷಿ ಮೇಳ ನೋಡಕ್ ಹೋಗ್ತೀವಿ ಸರ್. ಧಾರವಾಡ ಇತ್ತು ಹೋಗ್ಬೇಕಂತಿತ್ತು, ಹೋಗಿಲ್ಲ. ಈ ಮೊನ್ನೆ ಶಿವಮೊಗ್ಗದಲ್ಲೂ ಇತ್ತು, ಶಿವಮೊಗ್ಗದಲ್ಲಿ ಹಂಗೆ ಸ್ವಲ್ಪ ದೂರದಿಂದ ಹಂಗೆ ಹೋಗಿ ಒಂದು ಅರ್ಧ ಗಂಟೆಯಲ್ಲಿ ನೋಡ್ಕೊಂಡು ಬಂದು ಚೆನ್ನಾಗಿತ್ತು. ಕೃಷಿ ಮೇಳದಲ್ಲಿ ನಿಮ್ಮ ಆಸಕ್ತಿಯ ವಿಷಯ ಏನು? ಕೃಷಿ ಮೇಳದಲ್ಲಿ ಇವಾಗ ಹೊಸ ಟೆಕ್ನಾಲಜಿ ಏನ್ ಬಂದಿದೆ ಅಡಿಕೆ ಗಿಡಕ್ಕೆ, ಆಮೇಲೆ ಲೇಬರ್ ಅಡಿಕೆ ಸುಲಿಯೋ ಯಂತ್ರ ನಮ್ದು ಆಕ್ಚುಲಿ ಸಿರ್ಸೆ ಅಡಿಕೆ, ದಪ್ಪ ಅಡಿಕೆ, ಅದಕ್ಕೆ ಇವತ್ತಿಗೂ ಒಂದು ಕರೆಕ್ಟ್ ಆಗಿ ಹಸಿ ಅಡಿಕೆ ಸುಲಿಯೋಕೆ ಎಷ್ಟು ಯಾವುದೇ ಇದಾದ್ರೂ ಬರಲಿಲ್ಲ ಸರ್. ಇದೆ ತುಂಬಾ ದೊಡ್ಡದು. ಚಾಲಿ ಅಡಿಕೆಗಿದೆ, ಚಾಲಿ ಅಡಿಕೆಗೆ ಎಲ್ಲೋದ್ರೂ ಇದೆ, ಆದ್ರೆ ಈ ಅಡಿಕೆಗೆ ಮಾತ್ರ ಇವತ್ತಿಗೂ ನಾನು ನೋಡಿದ ಪ್ರಕಾರ ಫಸ್ಟ್ ಬಂದಿದೆ ಸಿರ್ಸೆ ಅಡಿಕೆ ಸುಲಿಯೋಕೆ ಮಷಿನ್ ತೆಗೆದಿದ್ದು. ನಮ್ದು ಇಲ್ಲಿ ಸಿರ್ಸೆಲ್ಲ ಒಬ್ರು ಇದ್ದಾರೆ ನಮ್ಮ ಅಜ್ಜಿ ಮನೆ ಹತ್ರ, ಅವರೇ ಓನ್ ಆಗಿ ರೆಡಿ ಮಾಡ್ಕೊಂಡಿದ್ರು, ಅದು ರೆಡಿ ಮಾಡ್ಕೊಂಡು ಅದನ್ನ ಫಸ್ಟ್ ಮಾಡಿದ್ರೆ ಅವರು. ಆ ನಂತರ ಅವರು ಬೇರೆ ಬೇರೆ ಅದನ್ನ ನೋಡ್ಕೊಂಡ್ಬಿಟ್ಟು ಈ ಬೆಲ್ಟ್ ಇಂದ ಅದು ಇದು ತುಂಬಾ ಬಂತು, ಆದ್ರೆ ನಮ್ ಸಿರ್ಸೆ ಅಡಿಕೆ ಸುಲಿಯೋ ಅಂತ 99% ಅದು ರಿಜಲ್ಟ್ ಬರೋಂತದ್ ಬಂದಿಲ್ಲ. ಅದೇ ಸಾಗರ ಅಡಿಕೆ ಆದ್ರೆ ಎಲ್ಲರೂ ಅದನ್ನೇ ಕೇಳ್ತಾರೆ. ಈಗ ರೇಟ್ ಇರೋದು ಅದ್ ಸುಲಿಯೋ ಕೆಜಿ ಆಗುತ್ತೆ, ತೊಂದರೆ ಇಲ್ಲ, ಎಷ್ಟಿದ್ರು ಒಯ್ದು ಮಷೀನಿಗೆ ಹಾಕ್ಬಿಡ್ಬೋದು, ಅದಕ್ಕೋಸ್ಕರ ಅದನ್ನ ಕೇಳ್ತಾರೆ. ನಾವು ನಮ್ದೇನಾರು ಬರುತ್ತೆ ನೋಡ್ತೀವಿ, ಇಲ್ಲ ಅದು ಇರ್ಲಿ ಮುಂದಿನ ದಿನ ಬರ್ಬೋದು ಅಂತ ನಾವು ಕಾಯ್ತಾ ಇರ್ತೀವಿ. ಕಾರ್ಬನ್ ಫೈಬರ್ ದೋಟಿ ಎಲ್ಲ ಬಳಕೆ ಮಾಡ್ತೀರಾ ನೀವು? ದೋಟಿ ನಮ್ದು ನಾರ್ಮಲ್ ದೋಟಿ ಇದೆ ಸರ್, ಇದು ಇದರಲ್ಲೇ ಒಂದು ಕಡಿಮೆ ರೇಟಿನ ದೋಟಿನೂ ಇದೆ. ನಮ್ದೆಲ್ಲ ಒಂದು 40 ಫುಟ್ ಹಿಂಗಿದೆ ಅಡಿಕೆ ತೋಟ, ಇಂತ ಹಳೆ ತೋಟ ಅಲ್ಲ, 90. ಅದಕ್ಕೋಸ್ಕರ ಇಲ್ಲಿ ಸಬ್ಸಿಡಿಲಿ ಒಂದು 12 ಅಂದ್ರೆ 36 ಫುಟ್ ದೋಟಿ ಇದೆ. ಆಮೇಲೆ ಸ್ಪ್ರೇಯರ್ ಇದೆ, ಸ್ಪ್ರೇಯರ್ ಒಂದು 10 ಫುಟ್ ಹೋಗುತ್ತೆ, ಅದರಿಂದ ನಮ್ಗೆ ಸ್ಪ್ರೇಯರ್ಗೆ ಸಾಕು ಆ ದೋಟಿ. ಆಮೇಲೆ ಅಡಿಕೆ ಕೊಯ್ಲಿಗೂ ಈಗ ಮೊದ್ಲೆಲ್ಲ ನಾವು ಬಿದಿರಿನ ದೋಟಿ ಉಪಯೋಗಿಸಿದ್ವಿ, ಆ ಬಿದಿರಿನ ದೋಟಿ ಆದ್ರೆ 1 ವರ್ಷ ಅಷ್ಟೇ, ನೆಕ್ಸ್ಟ್ ಇಯರ್ ಮತ್ತೆ ಬೇರೆ ತಗೊಂಡ್ಬರ್ಬೇಕು. ಅದಕ್ಕೋಸ್ಕರ ಇದ್ರೆ ನಮ್ಗೆ ಯಾವಾಗಾದ್ರೂ ನಾವೇ ಏನ್ ಬೇಕೋ ಅದನ್ನ ಮಾಡ್ಕೋಬಹುದು. ಅದರಿಂದ ಒಂದು ಏನೋ ಒಂದು ಅಡಿಕೆ ಕೊಯ್ಲಿಗೋ ತೆಂಗಿನ ತೋಟದಲ್ಲಿ ಒಂದು ಈಗ ಒಂದ್ ಗಿಡ ಹತ್ತಲಿಕ್ಕೆ ಒಂದ್ ಕಾಯಿ ತೆಗಿಲಿಕ್ಕೆ ಯಾರು ಬರೋದಿಲ್ಲ, ಅದಕ್ಕಾದ್ರೂ ಬೇಕೇ ಬೇಕು, ಅದನ್ನ ದೋಟಿ ಇಟ್ಕೊಂಡ್ ಬಿಟ್ಟಿದ್ವಿ. ಕೃಷಿಯಲ್ಲಿ ಸ್ವಾವಲಂಬನೆ ಮಾಡ್ಲಿಕ್ಕೆ ಇದು ಬೇಕೇ ಬೇಕು ಸರ್. ಯಾಕಂದ್ರೆ ಎಲ್ಲನೂ ಲೇಬರ್ ಇಟ್ಕೊಂಡು ಮಾಡ್ಲಿಕ್ಕೆ ಆಗಲ್ಲ ಈಗಿನ ಇದ್ರಲ್ಲಿ. ಅವ್ನು ಮತ್ತೆ ಒಂದ್ ಕೆಲ್ಸಕ್ಕೆ ಕರೆದ್ರು ಅವ್ನ್ ಗಿಡ ಡೈಲಿ ಪೇಮೆಂಟ್ ಕೊಡ್ಬೇಕು, 10 ನಿಮಿಷ ಕೆಲಸ ಮಾಡ್ರೆ ಅಷ್ಟೇ ಕೊಡ್ಬೇಕು. ಅದಕ್ಕೆ ನಮ್ಗೆ ತುಂಬಾ ಕೆಲಸ ಇದ್ದಾಗ ಲೇಬರ್ ಕರ್ಕೋತೀವಿ, ಒಂದ್ ಸ್ವಲ್ಪ ಕೆಲಸ ಇದೆ ನಾವೇನ್ ಮಾಡ್ತೀವಿ, ಮತ್ತೆ ನಾವು ಮಾಡ್ಬೇಕಲ್ಲ, ಎಲ್ಲಾನು ಲೇಬರ್ ಮಾಡೋದಾದ್ರೆ ನಮ್ಮ ಮತ್ತೆ ನಾವೇನ್ ಮಾಡೋದು? ನಾವು ಕೃಷಿ ಮಾಡ್ಲೇಬೇಕು. ಕೃಷಿಯ ಜೊತೆಗೆ ಬೇರೆ ಏನಾದ್ರೂ ಹವ್ಯಾಸ ಇಟ್ಕೊಂಡಿದ್ದೀರಾ? ಕೃಷಿ ಜೊತೆ ಸರ್ ನಮ್ದು ಫಸ್ಟ್ ಬೇರೆ ಕೇಬಲ್ ನೆಟ್ವರ್ಕ್ ಇತ್ತು, ಅದು ಇವಾಗ ಸ್ವಲ್ಪ ಕಡಿಮೆ ಆಯ್ತಂತ ಇಂಟರ್ನೆಟ್ ಅದೆಲ್ಲ ಇದೆ, ಅದಕ್ಕಿಂತ ಈ ಕೃಷಿಯಲ್ಲೇ ಜಾಸ್ತಿ ಅವಲಂಬನೆ ಆಗಿದ್ದೀನಿ. ಬಹಳ ಸಂತೋಷ ಸಚಿನ್ ಕೃಷ್ಣ ಅವರೇ. ಮಿಶ್ರ ಕೃಷಿಯನ್ನು ಮಾಡ್ತಾ ಇದ್ರಿ, ಜೊತೆಗೆ ಅಡಿಕೆಯಲ್ಲಿ ಮಿಶ್ರ ಬೆಳೆಯಾಗಿ ಕಾಫಿ ಬೆಳೆಯನ್ನು ಬೆಳೆಯುವಂತಹ ಒಂದು ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ರಿ. ನಿಮ್ಮ ಅನುಭವವನ್ನು ಹಂಚಿಕೊಂಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ. ನಮಸ್ತೆ ಸರ್. ಸಾವಯವ ಮಿಶ್ರ ಕೃಷಿ ಅನುಭವ ಈ ಕುರಿತು ಮುನ್ಗೋಡದ ಸಚಿನ್ ಕೃಷ್ಣ ಹೊನ್ನಾವರ್ ಇವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಟಿಎಸ್ ಪ್ರಸಾದ್. ಇದೀಗ ಕೃಷಿ ಮಾಹಿತಿ. ಅಡಿಕೆ ಒಂದು ತೋಟಗಾರಿಕಾ ವಾಣಿಜ್ಯ ಬೆಳೆಯಾಗಿದ್ದು ಮಲೆನಾಡು ಮತ್ತು ಅರೆ ಮಲೆನಾಡಿನ ವಾತಾವರಣವು ಅಡಿಕೆಯನ್ನ ಬೆಳೆಯಲು ಸೂಕ್ತವಾಗಿದ್ದು ಗಾಳಿಯಲ್ಲಿನ ಹೆಚ್ಚು ತೇವಾಂಶ ಮತ್ತು ಅಧಿಕ ಉಷ್ಣಾಂಶವಿರುವ ವಾತಾವರಣವನ್ನ ಈ ಬೆಳೆ ಬಯಸುತ್ತೆ. ನೀರು ಬಸಿದು ಹೋಗುವಂತಹ ಕೆಂಪು ಗೋಡು ಮಣ್ಣು, ಮೆಕ್ಕಲು ಗೋಡು ಮಣ್ಣು ಮತ್ತು ಜಂಬಿಟ್ಟಿಗೆ ಮಣ್ಣು ಅಡಿಕೆ ಬೆಳೆಗೆ ಹೆಚ್ಚು ಸೂಕ್ತ. ನೀರು ನಿಲ್ಲುವಂತಹ ಅಥವಾ ನೀರು ಬಸಿದು ಹೋಗದಂತಹ ಮಣ್ಣು ಅಡಿಕೆಯಲ್ಲಿ ಬೇರುಗಳ ಬೆಳವಣಿಗೆ ಮತ್ತು ಉಸಿರಾಟಕ್ಕೆ ತೊಂದರೆಯನ್ನುಂಟು ಮಾಡಿ ಗಿಡದ ಬೆಳವಣಿಗೆಯನ್ನು ಕುಂಠಿತಗೊಳಿಸುತ್ತೆ. ಯಾವುದೇ ಬೆಳೆಗಳ ಬೆಳವಣಿಗೆಗೆ ಮತ್ತು ಉತ್ತಮ ಇಳುವರಿ ನಿಯಂತ್ರಿಸುವಲ್ಲಿ ಇತರೆ ಅಂಶಗಳ ಜೊತೆಗೆ ಪೋಷಕಾಂಶಗಳು ಕೂಡ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಸಸ್ಯಗಳ ಆರೋಗ್ಯಕರ ಬೆಳವಣಿಗೆಗೆ ಕನಿಷ್ಠ 17 ಪೋಷಕಾಂಶಗಳು ಬೇಕಾಗುತ್ತೆ. ಅದರಲ್ಲಿ ಇಂಗಾಲ, ಜಲಜನಕ, ಆಮ್ಲಜನಕ ಅತಿ ದೊಡ್ಡ ಪ್ರಮಾಣದಲ್ಲಿ ಬೇಕಾಗುತ್ತೆ. ಸಸ್ಯಗಳು ಇವುಗಳನ್ನು ನೈಸರ್ಗಿಕವಾಗಿ ಗಾಳಿ ಮತ್ತು ನೀರಿನಿಂದ ಹೇರಳವಾಗಿ ಪಡೆದುಕೊಳ್ಳುತ್ತೆ. ಆದರೆ ಉಳಿದ 14 ಪೋಷಕಾಂಶಗಳು ಮಣ್ಣಿನ ಮೂಲಕವೇ ಸಸ್ಯಗಳಿಗೆ ದೊರೆಯುತ್ತೆ. ಈ ಪೋಷಕಾಂಶಗಳು ಸಸ್ಯಗಳಿಗೆ ದೊರಕದೆ ಹೋದಲ್ಲಿ ಅವುಗಳ ಜೀವನ ಚಕ್ರ ಸಂಪೂರ್ಣವಾಗುವುದಿಲ್ಲ. ಆದ್ದರಿಂದ ಇವುಗಳನ್ನ ಅವಶ್ಯ ಪೋಷಕಾಂಶಗಳು ಎನ್ನುತ್ತಾರೆ. ಈ ಅವಶ್ಯ ಪೋಷಕಾಂಶಗಳ ಕೊರತೆಯಿಂದ ಬೆಳವಣಿಗೆ ಮತ್ತು ಇಳುವರಿ ಕುಂಠಿತಗೊಳ್ಳುತ್ತೆ. ಈ ಸಸ್ಯ ಪೋಷಕಾಂಶಗಳನ್ನ ಸಸ್ಯ ಹೀರಿಕೊಳ್ಳುವ ಪ್ರಮಾಣ ಹಾಗೂ ಅವಶ್ಯಕತೆಯ ಆಧಾರದ ಮೇಲೆ ಸಾರಜನಕ, ರಂಜಕ ಮತ್ತು ಪೊಟ್ಯಾಷನ್ನ ಮುಖ್ಯ ಪೋಷಕಾಂಶಗಳೆಂದು, ಸುಣ್ಣ, ಮೆಗ್ನೀಷಿಯಂ ಮತ್ತು ಗಂಧಕಗಳನ್ನ ಮಧ್ಯಮ ಪೋಷಕಾಂಶಗಳೆಂದು ಹಾಗೂ ಉಳಿದ ಎಲ್ಲ ಅಲ್ಪ ಪ್ರಮಾಣದಲ್ಲಿ ಬೇಕಾಗುವ ಪೋಷಕಾಂಶಗಳನ್ನು ಲಘು ಪೋಷಕಾಂಶಗಳೆಂದು ವಿಂಗಡಿಸಲಾಗಿದೆ. ಸಸ್ಯಗಳ ಬೆಳವಣಿಗೆಯು ಈ ಎಲ್ಲಾ ಪೋಷಕಾಂಶಗಳನ್ನ ಅವಲಂಬಿಸಿದ್ದು ಉತ್ತಮ ಬೆಳೆಗೆ ಇವುಗಳ ನಿರ್ವಹಣೆ ಅವಶ್ಯಕವಾಗಿರುತ್ತೆ. ಅಡಿಕೆ ಬೆಳೆಗೆ ಶಿಫಾರಸು ಮಾಡಿದ್ದ ಗೊಬ್ಬರವನ್ನ ವರ್ಷಕ್ಕೆ ಒಂದು ಬಾರಿ ಅಥವಾ 2 ಸಮ ಕಂತುಗಳಲ್ಲಿ ಮುಂಗಾರು ಮತ್ತು ಹಿಂಗಾರಿನಲ್ಲಿ ಕೊಡೋದ್ರಿಂದ ರಸಗೊಬ್ಬರ ಪೋಲಾಗುವುದನ್ನ ತಡೆದು ಗೊಬ್ಬರದ ಬಳಕೆಯ ಸಾಮರ್ಥ್ಯವನ್ನ ಹೆಚ್ಚಿಸಬಹುದು. 20 ಕೆಜಿ ಕೊಟ್ಟಿಗೆ ಗೊಬ್ಬರವನ್ನ ಪ್ರತಿ ಗಿಡಕ್ಕೆ ನಾಟಿ ಸಮಯದಲ್ಲಿ ಮತ್ತು ನಾಟಿ ಮಾಡಿದ ನಂತರ ಪ್ರತಿ ವರ್ಷ ಮುಂಗಾರಿಗೆ ಮೊದಲು ಮಣ್ಣಿನಲ್ಲಿ ಸೇರಿಸಬೇಕು. ಅಡಿಕೆ ಬೆಳೆಯ ಸ್ಥಳೀಯ ತಳಿಗಳಿಗೆ ಶಿಫಾರಸು ಮಾಡಿದ ರಸಗೊಬ್ಬರ ಪ್ರತಿ ವರ್ಷಕ್ಕೆ 100:40:140 ಗ್ರಾಂ ಸಾರಜನಕ, ರಂಜಕ ಮತ್ತು ಪೊಟ್ಯಾಶ್ ಬೇಕಾಗುತ್ತೆ. ಅಡಿಕೆ ಬೆಳೆಯು ಸುಧಾರಿತ ತಳಿಗಳಿಗೆ ಶಿಫಾರಸು ಮಾಡಿದ ರಸಗೊಬ್ಬರ ಪ್ರತಿ ವರ್ಷಕ್ಕೆ 150:60:210 ಗ್ರಾಂ ಸಾರಜನಕ, ರಂಜಕ ಮತ್ತು ಪೊಟ್ಯಾಶ್ ಬೇಕಾಗುತ್ತೆ. ಸಸ್ಯಗಳು ಅವಶ್ಯಕವಾಗಿರುವ ಪೋಷಕಾಂಶಗಳನ್ನ ಬೇರುಗಳ ಮೂಲಕ ನಿರ್ದಿಷ್ಟ ರೂಪದಲ್ಲಿ ಮಾತ್ರ ಹೀರಿಕೊಳ್ಳಬಲ್ಲವು. ಉದಾಹರಣೆಗೆ ಸಾರಜನಕವನ್ನ ಅಮೋನಿಯಂ ಇಲ್ಲವೇ ನೈಟ್ರೇಟ್ ರೂಪದಲ್ಲಿ, ರಂಜಕವನ್ನ ಮೊನೋಫಾಸ್ಪೇಟ್ ರೂಪದಲ್ಲಿ, ಗಂಧಕವನ್ನ ಸಲ್ಫೇಟ್ ರೂಪದಲ್ಲಿ, ಬೋರಾನ್ ಅನ್ನು ಬೋರೇಟ್ ರೂಪದಲ್ಲಿ ಮತ್ತು ಉಳಿದ ಪೋಷಕಾಂಶಗಳನ್ನು ಅವುಗಳ ಧಾತುವಿನ ರೂಪದಲ್ಲಿ ಹೀರಿಕೊಳ್ಳುತ್ತೆ. ಒಂದು ವೇಳೆ ಈ ಅವಶ್ಯಕ ಪೋಷಕಾಂಶಗಳು ಇನ್ನಾವುದೋ ರೂಪದಲ್ಲಿದ್ದಲ್ಲಿ ಸಸ್ಯಗಳು ಅವುಗಳನ್ನ ಬಳಸಿಕೊಳ್ಳಲಾಗುವುದಿಲ್ಲ. ಕೀಟ, ರೋಗ ಹಾಗೂ ಇತರೆ ಪೀಡೆಗಳ ಹಾನಿಯನ್ನ ಗುರುತಿಸುವ ಹಾಗೆ ಇವುಗಳ ಕೊರತೆಯನ್ನು ಗುರುತಿಸಬಹುದು. ಸಾರಜನಕ, ಇದರ ಲಕ್ಷಣಗಳು ಮೊದಲು ಬಲಿತ ಎಲೆಗಳಲ್ಲಿ ಕಾಣಿಸಿಕೊಂಡು ಅವು ಹಳದಿ ಬಣ್ಣಕ್ಕೆ ತಿರುಗಿ ಕ್ರಮೇಣ ಉದುರಿ ಹೋಗುತ್ತವೆ. ಸಸ್ಯಗಳ ಕಾಂಡವು ಬಲಹೀನಗೊಂಡು ಬೆಳವಣಿಗೆ ಕುಂಠಿತವಾಗುತ್ತೆ. ಮಣ್ಣಿಗೆ ಕಾಂಪೋಸ್ಟ್, ಕೊಟ್ಟಿಗೆ ಗೊಬ್ಬರ, ಹಸಿರೆಲೆ ಗೊಬ್ಬರ ಇತ್ಯಾದಿ ಸಾವಯವ ಗೊಬ್ಬರಗಳನ್ನ ಸಾಕಷ್ಟು ಪ್ರಮಾಣದಲ್ಲಿ ಒದಗಿಸುವುದರ ಮೂಲಕ ಮಣ್ಣಿನ ಪರೀಕ್ಷೆಗನುಸಾರವಾಗಿ ಕೃತಕ ಗೊಬ್ಬರಗಳಾದ ಯೂರಿಯಾ, ಅಮೋನಿಯಂ ಫಾಸ್ಪೇಟ್, ಅಮೋನಿಯಂ ಸಲ್ಫೇಟ್ ಹಾಗೂ ಕ್ಯಾಲ್ಸಿಯಂ ಅಮೋನಿಯಂ ನೈಟ್ರೇಟ್ ಇವುಗಳನ್ನ ಒದಗಿಸುವುದರ ಮೂಲಕ ಇದರ ಕೊರತೆಯನ್ನ ನೀಗಿಸಬಹುದು. 2% ಯೂರಿಯಾವನ್ನ ಗಿಡಗಳಿಗೆ ಸಿಂಪಡಿಸಬಹುದು. ಸಸ್ಯಗಳಲ್ಲಿ ಪೊಟ್ಯಾಶ್ ಕೊರತೆ ಮೊದಲು ತಳಭಾಗದ ಎಲೆಗಳಲ್ಲಿ ಕಾಣಿಸಿಕೊಳ್ಳುತ್ತೆ. ಎಲೆಗಳ ತುದಿ, ಅಂಚುಗಳು ಹಾಗೂ ನರಗಳ ಮಧ್ಯಭಾಗ ತಿಳಿ ಹಸಿರು ಬಣ್ಣಕ್ಕೆ ತಿರುಗಿ ಕ್ರಮೇಣ ಒಣಗಿ ಸುಟ್ಟಂತೆ ಗೋಚರವಾಗುತ್ತೆ. ಪೊಟ್ಯಾಶ್ ರಸಗೊಬ್ಬರವನ್ನ ಮಣ್ಣಿಗೆ ಪರೀಕ್ಷೆಗೆ ಅನುಸಾರವಾಗಿ ಕೊಡಬೇಕು. ಸುಣ್ಣ ಇದು ಹೊಸ ಎಲೆಗಳಲ್ಲಿ ಮೊದಲು ಕಾಣಿಸಿಕೊಂಡು ಎಲೆಗಳ ಮಧ್ಯಭಾಗದಲ್ಲಿ ಅಂಗಾಂಶಗಳು ಕ್ಷಯಿಸಿ ಸಣ್ಣ ಚುಕ್ಕಿಗಳು ಕಾಣಿಸಿಕೊಳ್ಳುತ್ತೆ ಮತ್ತೆ ಕಾಂಡದ ತುದಿಯು ಸಾಯುತ್ತೆ. ಸುಣ್ಣದ ಕೊರತೆ ಹೆಚ್ಚಾದಾಗ ಬೇರಿನ ಬೆಳವಣಿಗೆ ಕುಂಠಿತವಾಗುತ್ತೆ ಅಥವಾ ಬೇರು ಕೊಳೆಯುತ್ತೆ. ಸುಣ್ಣದ ಕ್ಯಾಲ್ಸಿಯಂನ ಕೊರತೆಯ ಲಕ್ಷಣಗಳೆಂದರೆ ಎಲೆಗಳು ಮೇಲೆದ್ದು ದೊನ್ನೆಯಾಕಾರವಾಗುತ್ತೆ, ತುದಿ ಎಲೆಗಳು ಪತ್ರಹರಿತನ್ನ ಕಳೆದುಕೊಂಡು ತಿರುಚಿಕೊಂಡು ವಿಕಾರವಾಗಿ ಗೋಚರವಾಗುತ್ತೆ, ಎಲೆಗಳು ಚಿಂದಿ ಚಿಂದಿಯಾಗಿ ಹರಿದಂತೆ ಕಾಣುತ್ತೆ, ಹೂಗಳು ಉದುರೋದು, ಹಣ್ಣುಗಳಲ್ಲಿ ತುದಿಯು ಕೊಳೆಯುತ್ತೆ. ಇದನ್ನ ನಿರ್ವಹಣೆ ಮಾಡುವುದಾಗಿದ್ರೆ ಸುಣ್ಣ ಅಥವಾ ಜಿಪ್ಸಂ ಪುಡಿಯನ್ನ ಮಣ್ಣಿನಲ್ಲಿ ಬೆರೆಸೋದ್ರಿಂದ ಇದರ ಕ್ಯಾಲ್ಸಿಯಂ ಕೊರತೆಯನ್ನ ನೀಗಿಸಬಹುದು. ಮೆಗ್ನೀಷಿಯಂ ಕೊರತೆ ಮೊದಲು ಹಳೆ ಎಲೆಗಳಲ್ಲಿ ಕಾಣಿಸಿಕೊಂಡು ಎಲೆಗಳಲ್ಲಿ ಪತ್ರ ಹರಿತಿನ ಅಂಶ ಕಡಿಮೆಯಾಗಿ ತಿಳಿ ಹಸಿರು ಬಣ್ಣಕ್ಕೆ ತಿರುಗಿ ನಂತರ ಹಳದಿಯಾಗುತ್ತೆ. ಇಂತಹ ಚಿಹ್ನೆಗಳು ಪತ್ರನಾಳಗಳ ನಡುವೆ ಕಾಣಿಸಿಕೊಂಡು ಪತ್ರನಾಳಗಳು ಮಾತ್ರ ಹಸಿರಾಗಿಯೇ ಉಳಿಯುತ್ತೆ. ಮೆಗ್ನೀಷಿಯಂನ ತೀವ್ರ ಕೊರತೆಯಾದಾಗ ಎಲೆಗಳ ಅಂಚುಗಳು ಮತ್ತು ತುದಿ ಹಳದಿ, ಕೆಂಪು ಅಥವಾ ಕಿತ್ತಳೆ ಬಣ್ಣದಿಂದ ಕೂಡಿರುತ್ತೆ. ಕೆಲವೊಮ್ಮೆ ಎಲೆಗಳು ಹಪ್ಪಳದಂತೆ ಮೇಲಕ್ಕೆ ತಿರುಚಿಕೊಳ್ಳುತ್ತೆ. ಮಣ್ಣಿನ ಪರೀಕ್ಷೆಗೆ ಅನುಸಾರವಾಗಿ ಮೆಗ್ನೀಷಿಯಂ ರಸಗೊಬ್ಬರವನ್ನ ಸೇರಿಸಬೇಕು. ಬೋರಾನ್ ಕೊರತೆಯಿಂದಾಗಿ ಗಿಡದ ಕಾಂಡದ ತುದಿ ಭಾಗವು ಒಣಗುತ್ತೆ. ಇದರ ಕೊರತೆಯಿಂದ ಕಾಯಿ ಕಟ್ಟುವಿಕೆ, ಹೂ ಬಿಡುವಿಕೆ, ಬೆಳವಣಿಗೆ ಕುಂಠಿತವಾಗುತ್ತೆ. ಎಳೆ ಕಾಯಿಗಳು ಹಳದಿಯಾಗತ್ತೆ, ಉದುರು ಹೋಗುತ್ತೆ ಅಥವಾ ಕಾಯಿಗಳು ಸೀಳು ಬಿಡುತ್ತೆ. ಈ ಬೋರಾನ್ ಕೊರತೆಯನ್ನ ಬೋರಿಕ್ ಆಮ್ಲ ಅಥವಾ ಬೋರಾಕ್ಸ್ ಅತಿ ಕಡಿಮೆ ಸಾಮರ್ಥ್ಯದ ದ್ರಾವಣ ರೂಪದಲ್ಲಿ ಸಸ್ಯಗಳ ಮೇಲೆ ಸಿಂಪಡಿಸುವುದರ ಮೂಲಕ ಅಥವಾ ಮಣ್ಣಿಗೆ ಬೋರಾಕ್ಸ್ ಸೇರಿಸುವುದರ ಮೂಲಕ ಬೋರಾನ್ ಕೊರತೆಯನ್ನ ನಿವಾರಣೆ ಮಾಡಬಹುದು. ಇನ್ನು ಸತುವಿನ ಕೊರತೆಯು ಚಿಗುರುತ್ತಿರುವ ಎಲೆಗಳಲ್ಲಿ ಕಂಡುಬರುತ್ತೆ, ಬೆಳವಣಿಗೆ ಕುಂಠಿತವಾಗತ್ತೆ, ಗಿಣ್ಣುಗಳ ಅಂತರ ಕಡಿಮೆಯಾಗತ್ತೆ, ಎಲೆಗಳು ಅಂಚಿನಲ್ಲಿ, ತುದಿಯಲ್ಲಿ, ನಂತರ ನರಗಳ ಮಧ್ಯಭಾಗದಲ್ಲಿ ಪತ್ರ ಹರಿತನ್ನ ಕಳೆದುಕೊಂಡು ಹಳದಿಯಾಗುತ್ತೆ, ಎಲೆಗಳ ನರಗಳು ಮಾತ್ರ ಹಸಿರಾಗಿ ಉಳಿದುಕೊಂಡಿರುತ್ತೆ, ಎಲೆಗಳು ಕುಡುಗೋಲಿನ ಆಕಾರ ಹೊಂದಿ ಚಿಕ್ಕದಾಗುತ್ತೆ, ಹೂವು ಕಟ್ಟುವುದು ತಡವಾಗುವುದಲ್ಲದೆ ಎಳೆಯ ಕಾಯಿಗಳು ಉದುರುತ್ತವೆ. ಈ ಸತುವಿನ ಕೊರತೆಗೆ ಮಣ್ಣಿನ ಪರೀಕ್ಷೆಗೆ ಅನುಸಾರವಾಗಿ ಸತುವಿನ ಲವಣವನ್ನ ಮಣ್ಣಿಗೆ ಒದಗಿಸೋದ್ರಿಂದ ಅಥವಾ ಗಿಡಗಳಿಗೆ ಸಿಂಪಡಿಸೋದ್ರಿಂದ ಕೊರತೆಯನ್ನ ನಿವಾರಿಸಬಹುದು. ಕೃಷಿ ಮಾಹಿತಿ ಕೇಳಿದಿರಿ. पक्षियों से तो हम खेत को बचा लेते हैं, पर इन घातक रसायनों से कैसे बचाएं? मतलब देख बेटा,

ಸೀತೆ ಕಲ್ಯಾಣ ಸೀತೆ ಕಲ್ಯಾಣ ದೇವೂವಿನ ಕರುಣಾದಿಂದ ತೇರೆ ಅಳೆಯನ ಶ್ರೀಪಾದ ತೋಳೆ ದೋಬಾರೆ ಕಲ್ಯಾಣವೇ ಸೀತೆ ಕಲ್ಯಾಣವೇ ಸೀತೆ ಕಲ್ಯಾಣ ಶ್ರೀಪಾದ ತೋಳೆ ದೋಬಾರೆ ಲಾತ್ಯಮ್ಮ ಅಳೆಯಾವೋಪಿದ ಮಾಲೆ ದರ ಶಿಬಾರೆ ಕಲ್ಯಾಣವೇ ಸೀತೆ ಕಲ್ಯಾಣ ಬಾಳು ತೋಡೋವಾದ್ಯಮ್ಮ ಸಣ್ಣವನಿಂದಳಿಯ ಸೋರೋಳಿಯನೆ ಕಲ್ಯಾಣವೇ ಸೀತೆ ಕಲ್ಯಾಣವೇ ಸೀತೆ ಕಲ್ಯಾಣ ಬಾಳು ತೋಡೋವಾದ್ಯಮ್ಮ ಅಳೆಯನ ಸಭೆಯಲ್ಲಿ ಕರೆ ದುಬಾರೆ ಕಲ್ಯಾಣವೇ ಸೀತೆ ಕಲ್ಯಾಣವೇ ಸೀತೆ ಕಲ್ಯಾಣ ಶ್ರೀಪಾದ ತೋಳೆದಾರೋಲಾತ್ಯಮ್ಮ ಅಳೆಯನ ಕೈಹಿಡೆದು ಕರೋದಾಳೋ ಕಲ್ಯಾಣವೇ ಸೀತೆ ಕಲ್ಯಾಣ ಕೈಹಿಡೆದು ಕರೋದಾಳೋ ಸಭೆಯಲ್ಲೆ ಬೆಳ್ಳೆ ಕಲ ಮಂಚ ಕೂಡುಗಳೆ ಕಲ್ಯಾಣವೇ ಸೀತೆ ಕಲ್ಯಾಣವೇ ಸೀತೆ ಕಲ್ಯಾಣ ಕಲ ಮಂಚ ಕೂಡೋಗಿ ತಯಾರಿ ಮಾಡಿ ಅಳೆಯನ ಸಭೆಯಲ್ಲಿ ಕೋಳೋ ಶಾಲೆ ಕಲ್ಯಾಣವೇ ಸೀತೆ ಕಲ್ಯಾಣವೇ ಸೀತೆ ಕಲ್ಯಾಣ ಕೋಳೋ ಶಾಲೆ ಒಳಗೆ ದೋವೋದಾಳೆ ಮಲಗಿದ ಕೌಲಿಯೇ ಭೂಷಾಳೆ ಕಲ್ಯಾಣವೇ ಸೀತೆ ಕಲ್ಯಾಣವೇ ಸೀತೆ ಕಲ್ಯಾಣ ಕವಲಿಯೇ ಭೂಷಾಳೋಲಾತ್ಯಮ್ಮ ಸಣ್ಣವನಂದಳಿಯ ಬೋಳುಲ್ಯಾನೆ ಕಲ್ಯಾಣವೇ ಸೀತೆ ಕಲ್ಯಾಣವೇ ಸೀತೆ ಕಲ್ಯಾಣವನಂದಳಿಯ ಬೋಳುಲ್ಯಾನ ಕವಲೆಂದು ಕವಲಿ ನರಿಹಾಲ ಕೋರುದಾಳೆ ಕಲ್ಯಾಣವೇ ಸೀತೆ ಕಲ್ಯಾಣವೇ ಸೀತೆ ಕಲ್ಯಾಣ ನರಿಹಾಲ ಕರದೋವ ತಂದಾಳು ಹಾಲಿಗೆ ಸಕರಿಗೆ ಹಾದ ಗುಡೆ ಕಲ್ಯಾಣವೇ ಸೀತೆ ಕಲ್ಯಾಣವೇ ಸೀತೆ ಕಲ್ಯಾಣಿಗೆ ಸಕರಿಗೆ ಹಾದ ಮಾಡ್ಯಾಳತ್ಯಮ್ಮ ಅಳಿಯಾಗ ಸರಿಗೆ ಕೋಟಾಳೆ ಕಲ್ಯಾಣವೇ ಸೀತೆ ಕಲ್ಯಾಣವೇ ಸೀತೆ ಕಲ್ಯಾಣ ಬಾಗಿಲೊಲ್ಲೆ ಭದ್ರದ ಗಿಡ ನೋಟೆ ಭದ್ರಂಬ ಕೌಲೆ ಮೂರ ತಿಂತ ಕಲ್ಯಾಣವೇ ಸೀತೆ ಕಲ್ಯಾಣವೇ ಸೀತೆ ಕಲ್ಯಾಣವೇ ಎಡಲಿ ಶರಣ ಚವಗೋ ಸರಾನನ್ನ ಮಿಯಾ ಚಳೋ ಚವ